ಗೊಂಡ ಜಿಲ್ಲಾ ಆಸ್ಪತ್ರೆ ನಾಳೆಯಿಂದ ಕಾರ್ಯಾರಂಭ. ವಿಧಾನಸಭಾ ಚುನಾವಣೆ ಬೆಂಗಳೂರು ಆಕಾಶವಾಣಿ ಹಂಗಾಮಿ ವರದಿಗಾರರಿಗೆ ನಾಳೆ ರಾಜ್ಯಮಟ್ಟದ ಕಾರ್ಯಾಗಾರ. 2022-23 ಸಾಲಿನಲ್ಲಿ 3,07,000 ಕೋಟಿ ರೂಪಾಯಿ ಆದಾಯ ತೆರಿಗೆ ಮರುಪಾವತಿ. ಮತ್ತು ರಾಜ್ಯದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಮಾರುಕಟ್ಟೆಯಿಂದ ನಾವು ಖರೀದಿಸುವ ಯಾವುದೇ ವಸ್ತುವಿನ ಕುರಿತು ಪೂರ್ಣ ಮಾಹಿತಿ ಪಡೆಯುವ ಹಕ್ಕು ನಮಗಿದೆ. ಸೇವೆಯಲ್ಲಿ ಅಲಕ್ಷ್ಯ, ಕಳಪೆ ಗುಣಮಟ್ಟ, ಗ್ರಾಹಕ ಶೋಷಣೆ, ದೋಷಪೂರ್ಣ ನಿರ್ವಹಣೆ, ಈ ಕುರಿತು ದೂರುಗಳಿದ್ದಲ್ಲಿ ಕಡಿಮೆ ಖರ್ಚಿನಲ್ಲಿ ಶೀಘ್ರ ನ್ಯಾಯದಾನ ನೀಡಲು ಗ್ರಾಹಕ ರಕ್ಷಣಾ ಕಾಯ್ದೆಯಿದೆ. ಗ್ರಾಹಕರು ಜಾಗೃತರಿರಬೇಕು. ಗ್ರಾಹಕ ಶಿಕ್ಷಣ ಮತ್ತು ಗ್ರಾಹಕ ರಕ್ಷಣೆ ಪ್ರತಿಯೊಬ್ಬನ ಹಕ್ಕು. ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮ ಕಿಸಾನ್ ವಾಣಿ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಿಸಾನ್ ವಾಣಿಯಲ್ಲಿ ಸಮಗ್ರ ಕೃಷಿಯಲ್ಲಿನ ಅನುಭವಗಳ ಕುರಿತು ಅರಕಲಗೂಡಿನ ಪ್ರಗತಿಪರ ಕೃಷಿಕ ವರದರಾಜು ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಗೋರಾ ರವಿಶಂಕರ್. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮೊಟ್ಟಿಗೆ ಒಬ್ಬ ಹಿರಿಯ ಕೃಷಿಕರನ್ನ ಮಾತಾಡಿಸ್ತಾ ಇದ್ದೇವೆ. ಅವರ ಕೃಷಿ ಅನುಭವಗಳನ್ನ ನಾವಿವತ್ತು ನಿಮಗಾಗಿ ಪ್ರಸಾರ ಮಾಡ್ತಿದ್ದೇವೆ. ಬನ್ನಿ, ಅವರ ವಿಚಾರಗಳನ್ನ ಅವರ ಮಾತುಗಳಲ್ಲೇ ಕೇಳಿ ತಿಳ್ಕೊಳ್ಳೋಣ. ಯಜಮಾನ ನಮಸ್ಕಾರ. ನಮಸ್ತೆ. ನಮಸ್ಕಾರ. ತಮ್ಮ ಹೆಸರು? ವರದರಾಜು. ತಮ್ಗೀಗ ವಯಸ್ಸು ಎಷ್ಟಾಯ್ತು? 70 ಆಯ್ತು ಸರ್. ತಮ್ಮ ಊರು ಮತ್ತು ತಂದೆ ತಾಯಿಯ ಪರಿಚಯ ಮಾಡಿಕೊಡಿ. ನಮ್ಮ ಊರು ಅರಕಲಗೂಡು, ಅರಕಲಗೂಡು ಟೌನ್. ನಮ್ದು ಕೆಲ್ಲೂರು ಸರ್ ನಂಬರ್ಲಿ ಜಮೀನ್ ಇದೆ. ನಮ್ದು 8 ಜಮೀನು. ಇದರಲ್ಲಿ ತೆಂಗು, ಅಡಿಕೆ, ಬಾಳೆ, ಕಾಳುಮೆಣಸು, ಭತ್ತ, ಜೋಳ, ರಾಗಿ ಇದೆಲ್ಲವನ್ನು ಕೂಡ ಬೆಳೀತಾ ಇರ್ತೀವಿ. ನಮ್ಮ ತಂದೆ ಅಣ್ಣಯ್ಯ ಅಂತ ಹೇಳಿ, ಅವರು ಕೂಡ ಒಬ್ರು ಕೃಷಿಕರೇ. ನಮ್ಮ ತಾಯಿನೂ ಕೂಡ ಕೃಷಿಕರು, ಅವರು ಕೂಡ ತಂದೆ ತಾಯಿ ಇಬ್ರು ತೀರ್ಕೊಂಡಿದ್ದಾರೆ. ನಾನು 80 ಇಸವಿನಲ್ಲಿ ಕೆಲಸ ಸೇರ್ಕೊಂಡೆ. ನಾನು ಟೀಚರ್ ಆಗಿ ಕೆಲಸ ಸೇರ್ಕೊಂಡೆ. ನಾವು ಓದಿದ್ದು ಅರಕಲಗೂಡು, ಅರಕಲಗೂಡು ಮಿಡ್ಲ್ ಸ್ಕೂಲು, ಹೈಸ್ಕೂಲು ಎಲ್ಲ ಅರಕಲಗೂಡಿನಲ್ಲೇ ಓದಿದ್ದು. ಹೊರಗಡೆ ಎಲ್ಲೂ ಹೋಗಲಿಲ್ಲ. PUC ವರೆಗೂ ಓದಿದೆ ಅಷ್ಟೇ. ನಿಮ್ಮ ತಂದೆ ತಾಯಿಯವರಿಗೆ ಒಟ್ಟು ಎಷ್ಟು ಜನ ಮಕ್ಕಳು? ತಂದೆಯವರಿಗೆ ಎಷ್ಟು ಜಮೀನು ಇತ್ತು ಸರ್? ಒಟ್ಟು 5 ಹೆಣ್ಮಕ್ಳು, ನಾನೊಬ್ಬ, 6 ಮಕ್ಕಳು ಅವರಿಗೆ, ಒಬ್ಬನೇ ಮಗ ನಾನು ಅವರಿಗೆ. 8 ಜಮೀನು ಅವರು ಜಮೀನು ಸಂಪಾದನೆ ಮಾಡಿಕೊಟ್ಟು ಹೋಗಿದ್ದಾರೆ ಅವರು. ಅದನ್ನ ನಾನು ಮುಂದುವರ್ಸ್ಕೊಂಡು ಹೋಗಿದ್ದೀನಿ ಅಷ್ಟೇ. ಅದನ್ನ ಇಂಪ್ರೂವ್ಮೆಂಟ್ ಮಾಡ್ಕೊ ಹೋಗಿದ್ದೀನಿ. ಅವ್ರು ಕೊಟ್ಟ ಆಸ್ತಿ ಇದು. ತಂದೆಯವರು ಮಾಡಿರ್ತಕ್ಕಂತಹ ಜಮೀನನ್ನ ತಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀರಿ? ಹೌದು ಹೌದು ಸರ್, ಹೌದು ಸರ್. ತಮ್ಮ ಬಾಲ್ಯದ ಜೀವನ ಹೇಗಿತ್ತು ಸರ್, ಅದರ ಬಗ್ಗೆ ತಿಳಿಸ್ಕೊಡಿ. ನಮ್ಮ ಬಾಲ್ಯದ ಜೀವನ ತುಂಬಾ ಚೆನ್ನಾಗಿತ್ತು. ನಾನು ಒಬ್ಬನೇ ಮಗ, ತಂದೆ ತಾಯಿ ಚೆನ್ನಾಗಿ ಸಾಕಿದ್ರು, ಓದಿಸಿದ್ರು. ಆಮೇಲೆ ಮೊದಲು ನನಗೆ SLC ಪಾಸ್ ಆಗಿ PUC ಓದುವಾಗ ನನಗೆ ಒಂದು ಇದಕ್ಕೆ ಆಫರ್ ಬಂತು, ಮಿಲಿಟರಿಗೆ ಸೇರ್ಕೊಳಕ್ಕೆ ಅಂತ ಹೇಳಿ ಇಲ್ಲೇ IB ಸೆಲೆಕ್ಷನ್ ಕರೆದಿದ್ರು ಸರ್. ಅಲ್ಲಿ ನನಗೆ ಸೆಲೆಕ್ಷನ್ ಆಗ್ಬಿಡ್ತಾಗ್ಲೇನೆ ಸೆಲೆಕ್ಷನ್ ಆಗಿ ಅಪಾಯಿಂಟ್ಮೆಂಟ್ ಆರ್ಡರ್ ಕೂಡ ಬಂತು. ಅದು ನಮ್ಮ ತಂದೆಗೆ ಮರೆಮಾಚಿ ಹೋಗಿದ್ದೆ ಅಲ್ಲಿಗೆ ಇಂಟರ್ವ್ಯೂ ಹೋಗ್ಬೇಕಾದ್ರೆ, ಸೆಲೆಕ್ಷನ್ ಹೋಗ್ಬೇಕಾದ್ರೆ. ಅವಾಗ ಅವರು ಗೊತ್ತಾಗ್ಬಿಡ್ತು ಅವ್ರಿಗೆ ಇಂಟರ್ವ್ಯೂ ಇದು ಬಂದಿದ್ದು ಆಗಿದ್ದೆ ಅಂತ ಹೇಳಿ. ಆಗಿದ್ದಾಗ ಒಬ್ಬನೇ ಮಗ ನೇರಲು ಹೋಗ್ಬಾರ್ದು ಅಂತ ಹೇಳಿ ರಿಸೆಪ್ಷನ್ ಮಾಡಿ ನಾನು ಕಳಿಸ್ಲಿಲ್ಲ ಸರ್ ಅವಾಗ. ಆ ರೀತಿ ಇದ್ದೆ. ಅನಂತರ ಕೆಲಸ ಸಿಕ್ತು ಸರ್ ನನಗೆ. ಬಾಲ್ಯ ಜೀವನ ತುಂಬಾ ಚೆನ್ನಾಗಿತ್ತು. ನಾನು ಸುಮಾರು 6 ತರಗತಿ ಇದ್ದಾಗಲೇ ಕೂಡ ನಮ್ಮ ತಂದೆ ಜೊತೆಯಲ್ಲಿ ಕೆಲಸಕ್ಕೆ ಬರ್ತಿದ್ದೆ, ಹೊಲಕ್ಕೆ ಬರ್ತಾ ಇದ್ದೆ. ನಾನು 6 ಹೊಡೆದಾಗಲೇ ಅಭ್ಯಾಸ ಮಾಡ್ಕೊಂಡೆ ಸರ್. 6 ತರಗತಿಯಿಂದಲೇ ಶುರು ಮಾಡ್ಕೊಂಡೆ ಜಮೀನು ಕೆಲಸನ. ಅದನ್ನ ಇದುವರೆಗೂ ಕೂಡ ಮಾಡ್ತಾ ಇದ್ದೀನಿ. ನಾನು ಸ್ಕೂಲ್ ಹೋಗ್ಬೇಕಾದ್ರು 6 ಕಟ್ಟಿ ಉತ್ತು ಅನಂತರ ಸ್ಕೂಲ್ ಹೋಯ್ತಾ ಇದ್ದೆ. ಮನೆ ಪಕ್ಕದಲ್ಲೇ ಸ್ಕೂಲು, ದೂರ ಏನು ಹೋಗಂಗಿರ್ಲಿಲ್ಲ. ತಕ್ಷಣ ಇಲ್ಲಿಂದ ಓಡೋಗಿ ಆಗ ಮುಖ ತೊಳ್ಕೊಂಡು ಆಗ ಬಟ್ಟೆ ಹಾಕೊಂಡು ಏನಾದ್ರು ತಿಂದ್ಬಿಟ್ಟು ಓಡೋಯ್ತಿದ್ದೆ. ಸ್ಕೂಲ್ ಟೈಮ್ ಹೋಗ್ಬಿಟ್ಟಿತ್ತಲ್ಲ, ಸಂಗ ಹೋಯ್ತಿದ್ದೆ. ನನಗೆ 3 ಅಕ್ಕಂದ್ರು, 3 ತಂಗಿಯರು ನನಗೆ, ನಾನು ಒಬ್ಬನೇ ಮಗ. ನಾವು ಚೆನ್ನಾಗಿ ಅವ್ರು ಬೆಳೆಸಿದ್ರು ಸರ್. ತಾವು ಮಾತನಾಡ್ತಾ ಹೇಳಿದ್ರಿ ಬಾಲ್ಯದ ಜೀವನದ ನೆನಪು ತುಂಬಾ ಚೆನ್ನಾಗಿತ್ತು, ಮನೆಯ ಪಕ್ಕದಲ್ಲೇ ಶಾಲೆ ಇತ್ತು, ಹಾಗೆ ಜಮೀನಿಗೆ ತಂದೆಯವ್ರ ಜೊತೆ ಹೋಗಿ ತೊಡಗಿಸ್ಕೊಳ್ತಾ ಇದ್ವಿ, ಜಮೀನಿನ ಕೆಲಸವನ್ನ ಮುಗಿಸಿದ ನಂತರ ಶಾಲೆಗೆ ಹೋಗ್ತಾ ಇದ್ವಿ ಅಂತ ಹೇಳಿ ತಾವು 6ನೇ ತರಗತಿ ಓದ್ತಿರ್ಬೇಕಾದ್ರೆ ಕೃಷಿ ಕೆಲಸದಲ್ಲಿ ತೊಡಗಿಸ್ಕೊಂಡಂತವ್ರು, ಹೇಗ್ ಅನಿಸ್ತಿತ್ತು ಆಗ ನಿಮ್ಗೆ ಬಾಲ್ಯದ ಜೀವನದಲ್ಲಿ ಕೃಷಿಯಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೊಳ್ಬೇಕಾದ್ರೆ? ಎಲ್ಲಿ ಬಿಡ್ತಿರ್ಲಿಲ್ಲ ತಂದೆ, ಹೊರಗಡೆಗೆ ಮಕ್ಕಳಿಗೆ ಆಟಾಡೋಕ್ಕೂ ಸಹ ಬಿಡ್ತಿರ್ಲಿಲ್ಲ, ಒಟ್ಟಿಗೆ ಹಾಕೊಂಡಿದ್ರು ಜೊತೆಗೆ. ಅನಂತರ ಮನೆಯಲ್ಲಿ ಸಂಜೆ ಹೋದಾಗ ಹೊಡಿತಿದ್ರು, ಓದು ಅಂತೇಳಿ ಹೊಡಿತಿದ್ರು, ಹೊಡೆದು ಬೈದು ಕೂರಿಸಿ ಇದ್ ಮಾಡ್ತಿದ್ರು, ಅಷ್ಟೇ ಪ್ರೀತಿನ ಕೂಡ ತೋರಿಸ್ತಾ ಇದ್ರು. ಆದ್ರಿಂದ ನಮ್ ತಂದೆಯ ಒಡನಾಟನೆ ಜಾಸ್ತಿ ಆಗಿ ನಮ್ ತಂದೆ ಇದಕ್ಕೆ ನಾನು ಅಡಿಕ್ಟ್ ಆಗಿ ಈ ಕೃಷಿ ಎಲ್ಲ ಮಾಡೋದಕ್ಕೆ ತುಂಬಾ ಅನುಕೂಲ ಆಯ್ತು ಸರ್ ನನಗೆ. ಸರ್, ತಾವು ಎಲ್ಲಿವರೆಗೆ ವಿದ್ಯಾಭ್ಯಾಸವನ್ನ ಮಾಡಿದ್ರಿ? PUC ವರೆಗೂ ಓದಿದೆ ಅಷ್ಟೇನೆ. ಆಮೇಲೆ ಇನ್ನೊಂದೇನು ಅಂತಂದ್ರೆ, PUC ವರೆಗೆ ಓದಿ ಡಿಗ್ರಿ ಮಾಡೋಕೆ ಹಾಸನ ಹೋಗಬೇಕಾಯ್ತು. ಆಗ PUC ಮುಗಿಸಿದ್ಮೇಲೆ ಕೂಡ ನೀನು ನಾನು ಹೋಯ್ತೀನಿ ಹಾಸನ ಹೋಯ್ತೀನಿ ಅಂತ ಬೇಡ ಬೇಡ ಬೇಡ ಹೋಗೋದು ಅಂತೇಳಿ ಕಾಲೇಜು ಅಲ್ಲಿ ದೂರ ಕಳಿಸಲ್ಲ ಅಂತೇಳಿ ಅವರೇ ಕಳಿಸಲಿಲ್ಲ ಸರ್, ಓದಕ್ಕೆ ಹೊರಗಡೆ ಕಳಿಸಲಿಲ್ಲ. ತಾವು ಯಾವ ರೀತಿ ಕೆಲಸಕ್ಕೆ ಸೇರ್ಕೊಂಡ್ರಿ, ಎಲ್ಲೆಲ್ಲಿ ನಿಮ್ಮ ವೃತ್ತಿಯನ್ನ ಮುಗಿಸ್ಕೊಂಡು ಬಂದ್ರಿ? 1980 ನನಗೆ ಕೆಲಸ ಸಿಕ್ತು ಸರ್, ನನಗೆ ಗುತ್ತಿಗೆ ಆಧಾರದಲ್ಲಿ ನನಗೆ ಕೆಲಸ ಸಿಕ್ತು. TCH ಆಗಿರ್ಲಿಲ್ಲ ಆ ಟೈಮ್ನಲ್ಲಿ, ಅವ್ರು ಕೂಡ ತಗೊಂಡ್ರು ನಮಗೆ ಟೀಚರ್ ಪೋಸ್ಟ್ ತಗೊಂಡ್ರು. ಆದ್ರೆ ಟೀಚರ್ ಪೋಸ್ಟ್ ತಗೊಂಡ ಆದ್ಮೇಲೆ CCBC ಅಂತ ಹೇಳಿ ನಮಗೆ ಟ್ರೈನಿಂಗ್ ಕೊಟ್ರು ಸರ್. ನಮಗೆ CCBC ಟ್ರೈನಿಂಗ್ ಕೊಟ್ಟಾಗ ಹಾಸನದಲ್ಲಿ ಅದು ಮುಗಿಸ್ಕೊಂಡ್ಮೇಲೆ ನಮ್ದು DLRC ಅಂತ ಕನ್ಫರ್ಮ್ ಆಯ್ತು. ಕನ್ಫರ್ಮ್ ಆಗಿ ಅವಾಗ ಸಂಬಳ ಎಲ್ಲ ಕನ್ಫರ್ಮೇಶನ್ ಸ್ಯಾಲರಿ ಬಂತು. ನಾವು ಕೆಲಸ ಸೇರಿದಾಗ ಬರೀ 290 ರೂಪಾಯಿ ಸಂಬಳ. ಆ ದುಡ್ಡು ಸಫಿಷಿಯಂಟ್ ಆಗಿದೆ ಸರ್, ನಮಗೆ ತುಂಬಾ ಸಫಿಷಿಯಂಟ್ ಆಯ್ತು ಅವಾಗ ನಮಗೆ. ಈ ಮನೆ ಬಳಕೆ ಎಲ್ಲ ಮಾಡಿ ಅದರಲ್ಲೂ ಕೂಡ 20-30 ರೂಪಾಯಿ ದುಡ್ಡು ಉಳಿತಿತ್ತು. 290 ರೂಪಾಯಿ ದುಡ್ಡಿನಲ್ಲಿ ಇನ್ನೂ ಉಳಿತಿತ್ತು ಆ ಸಂಬಳ. ಅದು ಚೆನ್ನಾಗಿತ್ತು. ಆಗಿನ ಒಂದು ಜೀವನ ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ ಲಕ್ಸುರಿಯಸ್ ಆಗಿ ಜೀವನ ಮಾಡಿದೀವಿ ಅವಾಗ. ಅವಾಗ ಅದೇ ದುಡ್ಡಿನಲ್ಲಿ ಇಬ್ಬರು ತಂಗಿನೂ ಕೂಡ ಮದುವೆ ಮಾಡಿದ್ದೀನಿ ನಾನು. ಆಗ ಖರ್ಚೆಲ್ಲ ಕಡಿಮೆ, ಇಬ್ಬರು ತಂಗಿಯರು ಉಳ್ಕೊಂಡಿದ್ರು, ಅವ್ರನ್ನು ಕೂಡ ನಾನು ಮದುವೆ ಮಾಡಿದ್ದೀನಿ ಸರ್. ಸರ್, ತಮಗೆ ಆರಂಭದಲ್ಲಿ ಎಲ್ಲಿಗೆ ಅಪಾಯಿಂಟ್ಮೆಂಟ್ ಆಯ್ತು ಆ ಜೀವನದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ನನಗೆ ಮೊದಲನೇ ಸಲ ಅಪಾಯಿಂಟ್ಮೆಂಟ್ ಆಗಿದ್ದು ಮೋಕ್ಲಿ LPS. ಆಗ ನನ್ನ ಜೀವನ ತುಂಬಾ ಚೆನ್ನಾಗಿತ್ತು. 35 ಮಕ್ಕಳಿದ್ರು ಸರ್ ಅಲ್ಲಿ ಪ್ರೈಮರಿ ಸ್ಕೂಲ್ನಲ್ಲಿ, 1ರಿಂದ 4ನೇ ತರಗತಿ. ಅಷ್ಟು ಮಕ್ಕಳಿದ್ರು ಸರ್, ಅವರೆಲ್ಲ ಅಫೀಸರ್ಸ್ ಆಗಿದ್ದಾರೆ ಇವಾಗ. ಅಷ್ಟು ಜನಕ್ಕೂ ಅಫೀಸರ್ ಆಗಿದ್ದಾರೆ, ಇವಾಗಲೂ ಕೂಡ ಚೆನ್ನಾಗಿ ನಾನು ಮಾತಾಡ್ತಾರೆ, ಪ್ರೀತಿ ಇದೆ, ಅಷ್ಟು ವಿಶ್ವಾಸ ಇಟ್ಕೊಂಡಿದ್ದೀನಿ. ಕ್ಯಾತ್ನಳ್ಳಿ ಅಂತ ಆಯ್ತು, ಕೆಂದಿಣ್ಣೆ ಕಾವಲು ಎಲ್ಲ LPS ಗಳು. ಆಮೇಲೆ ಮೊಸರಂಗಲ್ಲ, ಬಂಗನೂರು ಹೊಸಳ್ಳಿ ಅಂತ ಆಯ್ತು. ಇಲ್ಲಿ ಎಲ್ಲ ಅರ್ಥಗುಡ್ ತಾಲೂಕು ಒಳಗಡೆ 10 ಕಿಲೋಮೀಟರ್ ಒಳಗಡೆ. ಅಲ್ಲಿಂದ ಮತ್ತೆ ನೆಕ್ಸ್ಟ್ ಇಲ್ಲಿ ಹೊನ್ನವಳ್ಳಿ ಅಂತ ಹೇಳಿ ಟ್ರಾನ್ಸ್ಫರ್ ಮಾಡಿಸ್ಕೊಂಡೆ. ಆಮೇಲೆ ಮತ್ತೆ ಅಲ್ಲಿಂದ ಒಂದು ನೆಲಮನೆ ಅಂತ ಶಾಲೆ ಇತ್ತು, ಆಮೇಲೆ ಅಲ್ಲಿಂದ ಹೆಡ್ ಮಾಸ್ಟರ್ ಆಗಿ ಮಿಡ್ಲ್ ಸ್ಕೂಲ್ಗೆ ಪ್ರಮೋಷನ್ ಆಯ್ತು ಸರ್. ಪೇಟೆ ಮಾಚ್ಕೋಡ್ನಳ್ಳಿ ಅನ್ನೋ ಶಾಲೆಗೆ ಪ್ರಮೋಷನ್ ಆಯ್ತು. ಅಲ್ಲಿ ಹೋದೆ, ಅಲ್ಲಿ ಸುಮಾರು 80 ಮಕ್ಕಳಿದ್ರು ಸರ್ ಹೋದಾಗ. 80 ಮಕ್ಕಳಿದ್ರು, 4 ಜನ ಟೀಚರ್ಸ್ ಇದ್ರು, ಟೀಚರ್ಸ್ ಇದ್ವಿ ನಾವು ಒಟ್ಟಿಗೆ. ಪ್ರತಿ ವರ್ಷ ಕಾರ್ಯಕ್ರಮಗಳೆಲ್ಲ ಮಾಡ್ತಿದ್ದೆ. ಆಮೇಲೆ ಇನ್ನೊಂದೇನಪ್ಪ ಮಾಡಿದೆ ಅಂತಂದ್ರೆ, ನನ್ನ ಪಿರಿಯಡ್ನಲ್ಲಿ ಆ ಶಾಲೆಯಲ್ಲಿ ಓದಿದ್ರ ಸರ್, ಅವರನ್ನ ಕರೆದು ಸುವರ್ಣ ಸಂಭ್ರಮ ಸಮಾರಂಭ ಅಂತ ಹೇಳಿ ಅವ್ರದ್ದೊಂದು ಕಾರ್ಯಕ್ರಮ ಮಾಡಿ ಸರ್. ಸರ್, ಅದು ಎಲ್ಲೆಲ್ಲ ಇದ್ರು, ಬೆಂಗಳೂರಿನಲ್ಲಿ, ಮೈಸೂರಲ್ಲಿ, ಮತ್ತೆ ಹೈದರಾಬಾದ್, ಡೆಲ್ಲಿನಲ್ಲಿ ಒಬ್ರು ಇದ್ರು, ಅವ್ರಿಗೆಲ್ಲ ಕರೆಸ್ತೇ ಸರ್ ನಾನು ಫೋನ್ ಮಾಡಿ ಎಲ್ಲ ಆಫೀಸರ್ಸು. ಆಮೇಲೆ ಕೆಲವರು ಒಂದಿಬ್ರು ಕೃಷಿಕರಾಗಿದ್ರು, ಅವರು BSc ಎಲ್ಲ ಮಾಡಿ ಕೂಡ ಕೃಷಿಕರಾಗಿದ್ರು, ಅವ್ರನ್ನ ಕರೆಸಿ ಅವ್ರಿಗೆ ಸನ್ಮಾನ ಮಾಡಿದೆ, ತುಂಬಾ ಖುಷಿ ಪಟ್ರು. ತಮ್ಮ ವೃತ್ತಿ ಜೀವನ ಬಹಳ ಸೊಗಸಾಗಿತ್ತು ಅಂತ ಹೇಳಿ ವಿಚಾರಗಳನ್ನ ಹೇಳಿದ್ರಿ, ತಾವು ನಿವೃತ್ತಿ ಆಗಿದ್ದು ಯಾವಾಗ? ಸರ್, ನಿವೃತ್ತಿ ಆಗಿದ್ದು June 3, 2012 ಸರ್. 12ರಲ್ಲಿ ನಾನು ನಿವೃತ್ತಿ ಹೊಂದಿದೆ. ನಿವೃತ್ತಿಯ ಬಳಿಕ ನೀವು ನಿಮ್ಮನ್ನ ಸಂಪೂರ್ಣವಾಗಿ ಕೃಷಿ ಕೆಲಸದಲ್ಲೇ ತೊಡಗಿಸ್ಕೊಂಡ್ರಿ? ಹೌದು ಸರ್, ನಾ ಮೊದಲಿಂದಲೂ ಕೃಷಿಯ ಅನುಭವ ಇದ್ದರಿಂದ ನಾನು ಆವಾಗಲೂ ಕೂಡ ಕೃಷಿ ಮಾಡ್ತಿದ್ದೆ. ಓದ್ಬೇಕಾದ್ರು ಕೃಷಿ ಮಾಡ್ತಿದ್ದೆ, ಕೆಲಸಕ್ಕೆ ಹೋಗ್ಬೇಕಾದ್ರು ಕೃಷಿ ಮಾಡ್ತಾ ಇದ್ದೆ. ಆಮೇಲೆ ಈ ರಿಟೈರ್ಡ್ ಆದ್ಮೇಲೆ ಅಂತೂ ತುಂಬಾ ಖುಷಿ ಆಗೋಯ್ತು. ತುಂಬಾ ಖುಷಿಯಾಗಿ ನಾನು ಆರಾಮಾಗಿ ಜಮೀನಿಗೆ ಬರ್ತೀನಿ, 6 ಗಂಟೆಗೆ ಬರ್ತೀನಿ ಜಮೀನಿಗೆ. ಇಲ್ಲಿ ಬಂದು ನನ್ನ ಕೈಯಲ್ಲಿ ಎಷ್ಟಾಯ್ತದ ಅಷ್ಟು ಕೆಲಸ ನಾನು ಮಾಡ್ತೀನಿ, ಲೇಬರ್ಸ್ ಕರ್ಕೊಂಡು ಅವ್ರ ಜೊತೆ ಕೂಡ ಕೆಲಸ ಮಾಡ್ತೀನಿ. ನೀವೀಗ ಸಂಪೂರ್ಣವಾಗಿ ನಿಮ್ಮನ್ನ ಕೃಷಿಯಲ್ಲಿ ತೊಡಗಿಸ್ಕೊಂಡು 10ರಿಂದ 12 ವರ್ಷಗಳು ಆಗೋಯ್ತು. ಅಂದ್ರೆ ಮೊದಲು ಕೂಡ ನೀವು ನಿಮ್ಮನ್ನ ಬಿಡುವಿನ ಸಂದರ್ಭದಲ್ಲಿ ಕೃಷಿಯಲ್ಲಿ ತೊಡಗಿಸ್ಕೊಳ್ತಾ ಇದ್ರಿ, ಈಗ ತಂದೆಯವರು ಮಾಡಿರ್ತಕ್ಕಂತಹ 8 ಎಕರೆ ಜಮೀನನ್ನೇ ಉಳಿಸ್ಕೊಂಡು ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ರಿ? ಹೌದು ಸರ್, ಎಲ್ಲ ಮುಂದುವರ್ಸ್ಕೊಂಡು ಹೋಗ್ತಿದ್ದೀನಿ ಸರ್ ಎಲ್ಲರೂ ಕೂಡ. ಈಗ ಹೇಳಿ ಸರ್, ಈಗ ಒಟ್ಟಾರೆ ನಿಮ್ಮ 8 ಎಕರೆ ವಿಸ್ತೀರ್ಣದ ಪ್ರದೇಶದಲ್ಲಿ ಏನೆಲ್ಲ ಒಟ್ಟು ಸಾಗುವಳಿಗಳನ್ನ ಮಾಡ್ತಾ ಇದ್ರಿ, ಏನೆಲ್ಲ ಬೆಳೆಗಳಿದೆ, ಈ ಬಗ್ಗೆ ವಿವರಗಳನ್ನ ತಿಳಿಸ್ತಾ ಹೋಗಿ. ಹೇಳ್ತೀನಿ ಸರ್, ಇವಾಗ ಎಲ್ಲ ಮಿಕ್ಸ್ ಆಗಿ ಬೆಳೆಗಳನ್ನ ಮಾಡ್ತಿದ್ದೀನಿ. ಹೇಗೆ ಅಂತಂದ್ರೆ, ಫಸ್ಟ್ ಗದ್ದೆ ಮಾಡ್ಕೊಂಡಿದ್ದೆ ಸರ್, ಭತ್ತ ಬೆಳೀತಾ ಇದ್ದೆ. ಆ ಭತ್ತ ಸುಮಾರು 250-300 ಚೀಲ ಭತ್ತ ಬೆಳೀತಿದ್ದೆ ಸರ್. ಅವಾಗ ಆಯ್ತಾ ಇತ್ತು, ಅದಕ್ಕೆ ಏನ್ ಮಾಡಿದ್ರು, ಗದ್ದೆ ಬದುವಿನ ಬದುವಿನ ಮಧ್ಯೆ ಒಂದೊಂದು ತೆಂಗಿನ ಗಿಡಗಳನ್ನ ನೆಡ್ತಾ ಹೋದೆ ಸರ್. ಆ ತೆಂಗಿನ ಗಿಡ ಬಂತು, ಬಂದು ಫಸಲಿ ಬಂತು. ಬಂದಾದ್ಮೇಲೆ ಯಾರೊಬ್ಬ ಸ್ನೇಹಿತರು ಬಂದು, ಯಾಕೆ ನೀವು ಕಾಫಿ ಯಾಕೆ ಬೆಳಿಬಾರದು ಅಂತ ಅಂದ್ರು. ಆ ಕಾಫಿ ಹಾಕ್ತೇವೆ ಸರ್ ನಾನು. ಬಾಳ್ಲುಪೇಟೆಯಿಂದ ಒಬ್ರು ಸ್ನೇಹಿತರು ಇದ್ರಲ್ಲಿ, ಅವ್ರ ಹತ್ರ ಹೋಗಿ ಕಾಫಿ ಗಿಡಗಳು ತಂದು ಅದೊಂದು ನೆರಳಿಗೆ ಇರ್ಬೇಕಲ್ಲ, ನೆರಳಿಗೆ ಪಾಲ್ವಣ ಸಿಲ್ವರ್ ಎಲ್ಲ ಗಿಡ ಅವರೇ ಕೊಟ್ಟು ಎಲ್ಲ ಹಾಕ್ತೇವೆ ಸರ್. ಹಾಕಿದಾಗ ಬೆಳೆ ಬಂತು ಅಂತಂದ್ರೆ ತುಂಬಾ ಚೆನ್ನಾಗಿ ಬಂತು ಬೆಳೆ. ಇದು ಕಾಫಿ, ಒಂದು 30 ಚೀಲ 40 ಚೀಲ ಕಾಫಿ. ಅದು ಕುಯ್ದು ನಮಗೆ ಪಲ್ಪರ್ ಇದೆಲ್ಲ ಮಾಡಕ್ ಗೊತ್ತಿರಲಿಲ್ಲ, ಅದ್ ತಗೊಂಡೋಗಿ ಕಾಫಿ ಕ್ಯೂರಿಂಗ್ಗೆ ಹಾಕ್ತಿದ್ದೆ ಸರ್, ಹಾಕ್ತಾ ಇದ್ದೆ. ಅನಂತರ ಲೇಬರ್ ಇದ್ರು, ಲೇಬರ್ ಏನ್ ಮಾಡಿದ್ರು ನಮಗೆ ಕಾಫಿ ತೋಟದ ಲೇಬರ್ ಸಿಕ್ಕಿದ್ರು, ಅವ್ರ ಕಡೆಯಿಂದ ಪಲ್ಪರ್ ಮಿಷನ್ ತರಿಸಿ ಪಲ್ಪರ್ ಮಾಡಿ ಬೇಳೆ ಮಾಡಿ ಅದನ್ನ ತಗೊಂಡು ಶನಿವಾರ ಸಂತೆಗೆ ತಗೊಂಡು ಹಾಕ್ತಾ ಇದ್ದೆ. ಅದ್ರೊಳಗೆ ಏನ್ ಮಾಡಿದೆ, ಮತ್ತೆ ಅಡಿಕೆ ಗಿಡ ಹಾಕ್ಬಿಟ್ಟೆ ಸರ್. ಮತ್ತೆ ಅಡಿಕೆ ಗಿಡ ಹಾಕ್ತಿ, ಸಿಲ್ವರ್ ಮತ್ತೆ ಪಾಲ್ವಣ ಇದೆಲ್ಲ ಇತ್ತಲ್ಲ ಸರ್, ಸ್ವಲ್ಪ ಒತ್ತಾಗ್ಬಿಟ್ಟು ಜಾಸ್ತಿ ಒತ್ತಾಗಿ ಬೆಳೆ ಸರಿಯಾಗಿ ಬರ್ತಾ ಇರ್ಲಿಲ್ಲ. ಅದ್ರೊಳಗೆ ತೆಂಗಿನ ಗಿಡದೊಳಗಡೆ ಹಾಕಿದ್ದಲ್ವ ಇದನ್ನೆಲ್ಲ, ಆದ್ರಿಂದ ಎಲ್ಲ ತುಂಬಾ ಒತ್ತಾಗಿ ಬೆಳೆ ಈ ಫಸಲೇ ಬರ್ತಾ ಇರ್ಲಿಲ್ಲ. ಅವಾಗ ಒಂದ್ 16 ತೆಂಗಿನ ಗಿಡ ಕಡ್ಸಾಕ್ದೆ, ಆಮೇಲೆ ಸಿಲ್ವರ್ ಗಿಡ ಎಲ್ಲ ತೆಗಿಸ್ದೆ, ಮರ ಬಂದಿತ್ತು ಪಾಲ್ವಣ ಎಲ್ಲ ತೆಗಿಸ್ದೆ. ತೆಗಿಸಿ ಫುಲ್ ಎಲ್ಲಾನು ಇವಾಗ ಚೆನ್ನಾಗಿ ಬಿಸಿಲು ಬರಂಗ್ ಮಾಡಿದ್ಮೇಲೆ ಈ ಚೆನ್ನಾಗಿ ಫಸಲು ಬರ್ತಿದೆ ಸರ್. ಅಡಿಕೆ ಅಡಿಕೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸರ್. ಕಾಫಿಯ ನಂತರ ನಿಮ್ಮ ಜಮೀನಿನಲ್ಲಿ ಉಳ್ಕೊಂಡಿದ್ದು ಅಡಿಕೆ ತೆಂಗು ಹಾಗೇನೆ ಈ ಮಿಶ್ರ ಬೆಳೆಗಳು ಬಾಳೆ ಇತರ ಬೆಳೆಗಳನ್ನ ಮಾಡ್ಕೊಂಡ್ರಿ, ಒಟ್ಟು ಎಷ್ಟು ಅಡಿಕೆ ಗಿಡಗಳು ನಿಮ್ಮ ಜಮೀನಿನಲ್ಲಿದೆ, ಎಷ್ಟು ಫಸಲನ್ನ ಕೊಡ್ತಾ ಇದೆ? ಒಂದು 3,000 ಗಿಡ ಅಡಿಕೆ ಗಿಡ ಇದೆ ಸರ್ ಜಮೀನಲ್ಲಿ. 3,000 ಅಡಿಕೆ ಗಿಡದಲ್ಲಿ ಒಂದ್ 2,000 ಈ ಫಸಲು ಕೊಡ್ತಾ ಇದೆ ಅಲ್ಲೇ, 1,500 - 2,000 ಕೆಲವು ಗಿಡಗಳು ಕೊಡ್ತಾ ಇದಾವೆ, ಕೊಡ್ತಾ ಇಲ್ಲ, 1,500 ಗಿಡ ಇಟ್ಕೋಬಹುದು ನಾವು, ಚೆನ್ನಾಗಿ ಬರ್ತಾ ಇದೆ. ಅದರಲ್ಲಿ ಪೆಪ್ಪರ್ ಹಾಕ್ಸಿದೀನಿ ಸರ್, ಅದಕ್ಕೆ ಅಡಿಕೆಗೆ ಪೆಪ್ಪರ್ ಹಾಕ್ಸಿದೀನಿ. ಒಂದ್ 300 ತೆಂಗಿನ ಮರಗಳಿದಾವೆ ಸರ್, ತೆಂಗಿನ ಮರಗಳು 3 ತಿಂಗಳಿಗೊಂದ್ಸಲ ನಾವು ಕಾಯಿ ಕೆಡಿಸ್ತಾ ಇರ್ತೀನಿ. ಅದ್ 3 ತಿಂಗಳ ಕಿಡಿಸಿದಾಗ ಒಂದೊಂದ್ ಸಲಕ್ಕೆ 4,000 - 5,000 ಕಾಯಿ ಬಿಡ್ತವೆ ಸರ್. ಎಳ್ನೀರ್ ಕೊಡ್ತಾ ಇಲ್ಲ, ಎಳ್ನೀರ್ ಕೊಟ್ರೆ ಗಿಡ ಎಲ್ಲ ನಂಜು ಬರುತ್ತೆ ಅನ್ನೋ ದೃಷ್ಟಿನಲ್ಲಿ ನಾನು ಎಳ್ನೀರ್ ಕೊಡ್ತಾ ಇಲ್ಲ. ಎಳ್ನೀರ್ ಕೇಳ್ತಿದಾರೆ ಅಲ್ರೆ, ನಾ ಕೊಡಲ್ಲ ಅಂತ ಹೇಳ್ತೀನಿ. ಕಾಯಿ ಕೇಳಿಸ್ತೀನಿ ಸರ್, ಇಲ್ಲೇ ಕೊಡ್ಬಿಡ್ತೀನಿ, ಇಲ್ಲ ತೋಟದಲ್ಲೇ, ತುಂಬಾ ರಿಸ್ಕ್ ಅದು. ಅದರಿಂದ ಇಲ್ಲೇ ಅವರೇ ಬಂದು ತಗೊಂಡು ಅವರೇ ಗುಡ್ಡೆ ಹಾಕೊಂಡು ನಮಗೆ ಎಣಿಗೆ ಕೊಟ್ಟು ತಗೊಂಡು ಹೋಗ್ತಾರೆ ಸರ್, ಅದು ಪರವಾಗಿಲ್ಲ. ಇದರಲ್ಲಿ ಈಗ ತೆಂಗಿನ ಗಿಡಗಳನ್ನ ಹಾಕಿ ಎಷ್ಟು ವರ್ಷಗಳಾಯ್ತು, ಹಾಗೆ ಅಡಿಕೆಯನ್ನ ಕೂರಿಸಿ ನಿಮ್ಮ ಜಮೀನಿನಲ್ಲಿ ಎಷ್ಟು ವರ್ಷಗಳಾಯ್ತು? 20 ವರ್ಷ ಆಗಿದೆ ಸರ್ ಅಡಿಕೆ ಎಲ್ಲ ಕೂರಿಸಿ, ತೆಂಗು ಕೂರಿಸಿ 25 ವರ್ಷ ಆಗಿದೆ ಸರ್. ನಮ್ ತಂದೆ ಜಗಣ್ಮೆ ಹಾಕ್ಬೇಕು ಅನ್ಕೊಂಡು ಗಿಡ ತಂದ್ಕೊಟ್ಟಿದ್ರು, ಅಷ್ಟೊತ್ತಿಗೆ ಹಾಕಿ ತೀರ್ಕೊಂಡ್ಬಿಟ್ರು ಅವರು. ತೆಂಗು ಏನು ಅಂತರಕ್ಕೆ ಹಾಕೊಂಡ್ರಿ? ತೆಂಗನ್ನ ನಮ್ಗೆ ಐಡಿಯಾಸ್ ಇರ್ಲಿಲ್ಲ, ನಮ್ಗೆ 40 ಅಡಿ ಹಾಕ್ಬೇಕು ಸರ್. ಆಕ್ಚುಲ್ ಆಗಿ ನಾವು ಆ ತರದ ಮಾಡ್ಲಿಲ್ಲ, 20 ಅಡಿ - 25 ಅಡಿ ಒಂದೊಂದು ತೆಂಗಿನ ಗಿಡ ಹಾಕ್ಸ್ಕೊಂಡಿದೀವಿ ಸರ್. ಆಮೇಲೆ ಇನ್ನೊಂದ್ ಏನಾಯ್ತು, ಅಡಿಕೆ ಏನಾಯ್ತು ಅಂತಂದ್ರೆ, ಅಡಿಕೆ ನಾವು 9 ಅಡಿ ಹಾಕ್ಬೇಕಿತ್ತು, 1,500 ಗಿಡನ 6 ಅಡಿ ಹಾಕ್ಬಿಟ್ಟಿದೀನಿ ಸರ್. ಕಾಫಿ ಇತ್ತಲ್ಲ, ಕಾಫಿ ಮಧ್ಯದಲ್ಲಿ ಕಾಫಿ ಮಧ್ಯ ಹಾಕ್ಸ್ದೆ, 6 ಅಡಿಗೊಂದ್ ಕಾಫಿ ಇತ್ತು. ಆ ಕಾಫಿ ಮಧ್ಯ ಸೇರ್ಕತ್ತಲ್ಲ, ಅದು ಬರೀ 6 ಅಡಿ ಆಗ್ಬಿಡ್ತದ್ದು. ಇನ್ನು ಅಡಿಕೆ ಗಿಡ 6 ಅಡಿ ಆಯ್ತು, 1,500 ಗಿಡ ಅಲ್ಲಿ ಹಂಗ್ ಸೇರ್ಕೊಂಡು ಇಳುವರಿ ಕಡಿಮೆ ಆಗಿದೆ ಸರ್. ಈಗ ಹಾಕಿರ್ತಕ್ಕಂಥ ಹೊಸ ಗಿಡ 9 ಅಡಿ ಹಾಕ್ಸಿದೀನಿ, ಟ್ರಾಕ್ಟರ್ ಅಲ್ಲಿ ಉಳ್ಬೋದು, ಆರಾಮಾಗಿ ಟ್ರಾಕ್ಟರ್ ಉಳಿಸ್ತಾ ಇದೀನಿ ಸರ್. ಅದು ಚೆನ್ನಾಗಿದೆ, ಇದಕ್ಕಿಂತಲೂ ಫಸಲು ಅದ್ರೇ ಚೆನ್ನಾಗಿ ಬರ್ತಾ ಇದೆ. ಈಗ ಯಾವ್ದು ಹೊಸ ಗಿಡದಲ್ಲಿ ಪರವಾಗಿಲ್ಲ ಸರ್. ತೆಂಗು 3 ತಿಂಗಳಿಗೆ ಒಂದ್ಸಲ ಎಳ್ನೀರನ್ನ ಕೊಡೋದಿಲ್ಲ, ಕಾಯಿನ ಮಾರಾಟ ಮಾಡ್ಲಿಕ್ಕಾಗಿ ಕೆಡಿಸ್ತೀನಿ ಅಂತ ಹೇಳ್ತಾ ಇದ್ರಿ. ಸರಾಸರಿ ತೆಂಗಿನಲ್ಲಿ ವರ್ಷಕ್ಕೆ ಎಷ್ಟು ಇಳುವರಿ ಬರ್ತಾ ಇದೆ, ಖರ್ಚು ಎಷ್ಟನ್ನ ಮಾಡ್ತೀರಿ, ಆದಾಯ ಎಷ್ಟಾಗ್ತದೆ ತೆಂಗಿನಿಂದ? ಸರ್ ಈಗ ಒಂದ್ 5,000 ಕಾಯಿ ಬಿದ್ರೆ ನಮಗೆ ಒಂದು 50-60 ಸಾವಿರ ಸಿಗುತ್ತೆ ಸರ್, ದುಡ್ಡು ಸಿಗುತ್ತೆ. ಹೇಗೆ ಅಂತಂದ್ರೆ, ನಾವು ತಗೊಂಡೋಗಿ ನಾವೇ ಮಾರಾಟ ಮಾಡಕ್ ಹೋಗಲ್ಲ, ಮಾರಾಟ ಮಾಡಿದ್ರೆ ಖರ್ಚು ಜಾಸ್ತಿ ಬರುತ್ತೆ. ಒಂದ್ಸಲ ನಾವು 5,000 ಕಾಯಿ ತಗೊಂಡೋಗಿ ಮಾರಾಟ ಮಾಡ್ಬೇಕು ಅಂತಂದ್ರೆ ಅದನ್ನೆಲ್ಲ ಕೆಡಿಸಕ್ಕೆ 50 ರೂಪಾಯಿ ಕೊಡೋಕೆ, ಒಂದ್ ಮರಕ್ಕೆ 50 ರೂಪಾಯಿ ಕೆಡೋದಕ್ಕೆ. ಎಷ್ಟಾರ ಕಾಯಿ ಬಿಡ್ಲಿ, 10 ಕಾಯಿ ಬಿಡ್ಲಿ, 5 ಕಾಯಿ ಬಿಡ್ಲಿ, 30 ಕಾಯಿ ಬಿಡ್ಲಿ, 50 ಕಾಯಿ ಬಿಡ್ಲಿ, ಅವ್ರು ಕೊಡೋವಿಗೆ 50 ರೂಪಾಯಿನೇ ಕೊಡ್ಬೇಕು ಅವರಿಗೆ ಪ್ರತಿ ಮರಕ್ಕೆ. ಆಮೇಲೆ ಅದನ್ನ ಆಯಿಸ್ಬೇಕು, ಅದು ಲೇಬರ್ ಪ್ರಾಬ್ಲಮ್. ಒಂದು ಲೇಬರ್ಗೆ 600 ರೂಪಾಯಿ ಕೂಲಿ ಇಲ್ಲಿ ಒಂದು ದಿನಕ್ಕೆ, ದಿನಕ್ಕೆ ಅಂತಂದ್ರೆ ಅಷ್ಟು ಕೆಲಸಕ್ಕೆ ಅಷ್ಟೇನೆ. ಅಂತವ್ರಿಗೆ ಸುಮಾರು ಒಂದು 5 ಜನ ಅಂತಂದ್ರೆ 3,000 ರೂಪಾಯಿ ಅವರಿಗೆ ಹೊಂಟೋಯ್ತು. ಇನ್ನ ಮರ ಒಂದ್ 300 ಮರ ಅಂತಂದ್ರೆ ಒಂದು ಸಲಕ್ಕೆ 150 ಮರ 200 ಮರ ಹಿಂಗ್ ಕೆಡಿಸ್ತಾ ಇರ್ತೀನಿ ಸರ್. 15,000 ರೂಪಾಯಿ ಅವ್ರಿಗೆ ಹೋಗುತ್ತೆ, ಈ ಖರ್ಚು ಜಾಸ್ತಿ ಬರುತ್ತೆ. ಅದ್ ನಾನೇ ಮಾಡ್ತೀನಿ ಅಂತಂದ್ರೆ ಇಲ್ಲೇ ಕೊಡ್ತೀನಿ, 12-15 ರೂಪಾಯಿ ವರ್ಗೂ ಕಾಯಿ ಕೊಡ್ತೀನಿ ಸರ್. ಒಂದ್ ಕಾಯಿ ಇಡೀ ಕಾಯಿಗೆ ಅವರು ಎಣಿಕೆ ಅಂತ ಎಲ್ಲ ರಾಶಿ ಮಾಡಿ ನಮಗೆ ಎಣಿಕೆ ಕೊಡ್ತಾರೆ. ಸಿಪ್ಪೆ ಸಮೇತ ಅವ್ರು ಎಷ್ಟು ಕೆಡ್ಬಿರ್ತಾರೆ ಅಷ್ಟು ಕಾಯಿನ ತಗೊಂಡೋಗ್ತಾರೆ ಸರ್. 12-15 ರೂಪಾಯಿ - 16 ರೂಪಾಯಿ ವರ್ಗೂ ಅವರು ತಗೊಂಡೋಗ್ತಾರೆ. ಹಾಗಾಗಿ ಪರವಾಗಿಲ್ಲ ಸರ್, ಅದರಲ್ಲಿ ಒಂದು 50-60 ಸಾವಿರ ರೂಪಾಯಿ ಒಂದು ಸಿಗುತ್ತೆ, ಒಂದ್ 3 ತಿಂಗಳ ಒಂದ್ಸಲ ಸಿಗುತ್ತೆ ಸರ್. ತೆಂಗಿನ ಉತ್ತಮವಾದಂತಹ ನಿರ್ವಹಣೆಗಾಗಿ ಯಾವ ರೀತಿ ನೀರನ್ನ ಪೂರೈಕೆ ಮಾಡ್ತೀರಿ, ಗೊಬ್ಬರ ಮತ್ತೆ ಗೋಡುಗಳನ್ನ ಯಾವ ರೀತಿ ಅದಕ್ಕೆ ನೀಡ್ತೀರಿ? ಅದು ಗೊಬ್ಬರ ನಾನು ಕೊಟ್ಟಿಗೆ ಹೋಗಿ ತರಿಸಾಕ್ತೀನಿ ಸರ್. ಆಮೇಲೆ ನಾನೇ ಕಾಂಪೋಸ್ಟ್ ಗೊಬ್ಬರ ಮಾಡ್ತೀನಿ, ಅದಷ್ಟು ಕಾಂಪೋಸ್ಟ್ ಗೊಬ್ಬರ ಮಾಡೋದ್ರಿಂದ ಆ ಕಾಂಪೋಸ್ಟ್ ಗೊಬ್ಬರ ಕೂಡ ಅದಕ್ಕೆ ಹಾಕ್ತೀನಿ, ಕೊಟ್ಟಿಗೊಬ್ಬರ ಗೊಬ್ಬರ ತರಿಸಿ ಹಾಕ್ತೀನಿ. ನೀರ್ ನಿರ್ವಹಣೆನ ಹಾಯಿ ನೀರು ಮಾಡ್ತೀನಿ ಸರ್, ಹಾಯಿ ನೀರು. ಈ ಅಡಿಕೆ ಮತ್ತೆ ತೆಂಗು ಎರಡು ಒಟ್ಟಿಗೆ ಇರೋದ್ರಿಂದ ಉದ್ದಕ್ಕೆ ಕಾವಲೆ ಮಾಡಿ ಒಂದು ಅಲ್ಲಿ ಪಟ ಮಾಡಿ ಹಾಯಿಸೋದು, ಇಲ್ಲ ಅಂತಂದ್ರೆ ಸ್ಪ್ರಿಂಕ್ಲರ್ ಜೆಟ್ ಬಂದಿದೆ ದೊಡ್ಡದು, ಆ ಜೆಟ್ ಹಾಕ್ಬಿಟ್ಟು ಚೆನ್ನಾಗಿ ಒಳ್ಳೆ ಮಳೆಗಿಂತ ಚೆನ್ನಾಗಿ ನೆನೆಯುತ್ತೆ ಚೆನ್ನಾಗಿ. ಈ ವರ್ಷದ ಬಿಸಿಲು ಜಾಸ್ತಿ ಆಗಿದೆ, ತುಂಬಾ ಜಾಸ್ತಿ ಬಿಸಿಲು. ಈಗ ನೀರು ಹಾಯಿಸಕ್ಕೂ ಆಯ್ತಾ ಇಲ್ಲ, ಏನ್ ಮಾಡ್ತೀನಿ ಅಂತಂದ್ರೆ ಫುಲ್ ಜೆಟ್ ಹಾಕ್ಬಿಟ್ಟು ಬಿಡ್ಬಿಡ್ತೀನಿ, ಒಂದೊಂದು ಪಾರ್ಟ್ ಡೈಲಿ ಒಂದೊಂದು ಕಡೆಗೆ ಒಂದು ವಾರ ಒಂದು ರೌಂಡ್ ಬರೋ ಹಾಗೆ ಹಾಯಿಸ್ತೀನಿ ಸರ್, ಜೆಟ್ ಹಾಕ್ಬಿಟ್ಟು ಹಾಕ್ತೀನಿ ಸರ್. ಒಂದ್ ಎರಡು ಗನ್ ತಗೊಂಡಿದ್ದೀನಿ ಸರ್, ಒಂದ್ ನಾಲ್ಕೂವರೆ ಸಾವಿರ ಒಂದ್ 9,000 ಗನ್ ತಗೊಂಡಿದ್ದೀನಿ, ಪೈಪ್ ಹಾಕ್ಬಿಟ್ಟು ಗನ್ ಫಿಟ್ ಮಾಡ್ಬಿಡ್ತೀನಿ ಸರ್, ಚೆನ್ನಾಗಿ ನೆನೆಯುತ್ತೆ ಚೆನ್ನಾಗಿ. ಉತ್ತಮವಾದಂತಹ ನೀರಿನ ನಿರ್ವಹಣೆಯನ್ನ ಮಾಡೋದ್ರಿಂದ ಉತ್ತಮವಾದಂತಹ ಇಳುವರಿ ಬರ್ತಾ ಇದೆ, ಹಾಗೆ ಒಳ್ಳೆಯ ಗೊಬ್ಬರವನ್ನು ಹಾಕೋದ್ರಿಂದ ಇಳುವರಿ ಚೆನ್ನಾಗಿದೆ ಅಂತ ಹೇಳಿದ್ರಿ. ಇನ್ನು ಸರಿಸುಮಾರು 3,500 ಅಡಿಕೆ ಇದೆ ನಿಮ್ಮ ಒಟ್ಟಾರೆ ಜಮೀನಿನಲ್ಲಿ. ಈ ಅಡಿಕೆಯ ಉತ್ತಮವಾದಂತಹ ಕಾಯಿ ಬರ್ಬೇಕು, ನಮಗೆ ಒಳ್ಳೆ ಇಳುವರಿ ಬರಬೇಕು ಅನ್ನೋದಾದ್ರೆ ಯಾವ ರೀತಿ ನಿರ್ವಹಣೆ ಮಾಡಬೇಕು ಅಂತ ಹೇಳ್ತಾರೆ? ನಿರ್ವಹಣೆ ಕೊಟ್ಟಿಗೊಬ್ಬರ ಜಾಸ್ತಿ ಹಾಕ್ಬೇಕು, ಅದ್ ಹಾಕ್ತಾ ಇದೀನಿ ಇವಾಗ. ನೀರನ್ನ ಹನಿ ನೀರಾವರಿ ಮಾಡ್ಬೇಕು, ಅದಕ್ಕೆ ಹನಿ ನೀರಾವರಿ ಕಟ್ಕೊಂಡು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಪೈಪ್ ಪ್ರಾಬ್ಲಮ್ ಆಗಿತ್ತು, ಈಗ ತೆಗ್ಸಿ ಈಗ ಮತ್ತೆ ಒಂದ್ ಬೇರೆ ಹನಿ ನೀರಾವರಿ ಮಾಡ್ಬೇಕು ಅಂತ ಮಾಡ್ತಾ ಇದೀನಿ, ಅದನ್ನ ಮಾಡ್ತೀನಿ ಸರ್. ಮೊದ್ಲೆಲ್ಲ ನೀರನ್ನ ಹಾಯಿಸೋದು ಹಾಯಿ ನೀರು ಪಟ ಮಾಡಿ ನೀರ್ ಕೊಡ್ತಾ ಇದ್ದೆ, ಅದಕ್ಕೂ ಕೊಟ್ಟಿಗೊಬ್ಬರ ಚೆನ್ನಾಗಿ ಕೊಡ್ತಾ ಇದೀನಿ. ಈಗ ಒಂದ್ ಪಾಟ್ ಮೊದ್ಲು ಹಾಕಿರೋದ್ರಲ್ಲಿ ಒಂದು 50 ಕ್ವಿಂಟಾಲ್ ನನಗೆ ಅಡಿಕೆ ಆಗಿತ್ತು ಸಲ, 50 ಕ್ವಿಂಟಾಲ್ 3,5 ಲಕ್ಷ ದುಡ್ಡಾಗಿತ್ತು ಈ ವರ್ಷ. ಈ ಮೊದ್ಲೆಲ್ಲ ಚೆನ್ನಾಗಿ ಫಸಲು ಬರ್ತಿರ್ಲಿಲ್ಲ, ಮರ ಒತ್ತಾ ಇದ್ರಿಂದ ಚೆನ್ನಾಗಿ ಬರ್ತಾ ಇರಲಿಲ್ಲ, ಬಿಸಿಲು ಚೆನ್ನಾಗಿ ಬೀಳ ಆದ್ಮೇಲೆ ಇವಾಗ ಫಸಲು ಬರ್ತದೆ ಸರ್, ಬರ್ತದೆ ಈ ಸಲ ಇನ್ನು ಫಸಲು ಜಾಸ್ತಿ ಬರುತ್ತೆ. ಪ್ರತಿ ವರ್ಷಕ್ಕಿಂತ ಈ ಜಾಸ್ತಿ ಬರ್ತದೆ ಸರ್. ಹಿಂದೆ ಯಾವ ರೀತಿ ನಿರ್ವಹಣೆಯನ್ನ ಮಾಡ್ತಿದ್ರಿ, ಇತ್ತೀಚೆಗೆ ಹೊಸ ವಿಧಾನದಲ್ಲಿ ಯಾವ ರೀತಿ ಅಡಿಕೆಯನ್ನು ನಿರ್ವಹಣೆ ಮಾಡ್ತಾ ಬಂದಿದ್ರಿ, ಒಳ್ಳೆ ಇಳುವರಿ ತಗೊಂಡು ಒಳ್ಳೆ ಆದಾಯ ಬರ್ತಾ ಇದೆ ಅಂತ ಹೇಳಿದ್ರಿ ಇತ್ತೀಚೆಗೆ, ಈ ರೀತಿ ಉತ್ತಮವಾದಂತ ಆದಾಯ ಬರಬೇಕು ಅನ್ನೋದಾದ್ರೆ ನಿರ್ವಹಣೆ ಬಹಳ ಮುಖ್ಯ ಆಗುತ್ತೆ. ಹಿಂದೆ ಮಾಡ್ತಾ ಇದ್ದಂತ ಕ್ರಮಕ್ಕೂ ಇತ್ತೀಚೆಗೆ ನೀವು ಮಾಡ್ತಿರ್ತಕ್ಕಂಥ ಕ್ರಮಕ್ಕೂ ಯಾವ ರೀತಿ ವ್ಯತ್ಯಾಸ ಆಗಿದೆ, ಇಳುವರಿಯಲ್ಲಿ ವ್ಯತ್ಯಾಸ ಯಾವ ತರ ಕಂಡುಕೊಂಡಿದ್ರಿ, ಆದಾಯ ಹೆಚ್ಚಾಗಕ್ಕೆ ಏನ್ ಕಾರಣ ಅಂತ ಹೇಳ್ತೀರಿ? ಆದಾಯ ಹೆಚ್ಚಾದಕ್ಕೆ ನೀರು, ಬೇಸಿಗೆನಲ್ಲಿ ನೀರು ಚೆನ್ನಾಗಿ ಕೊಡಬೇಕು, ಅತಿಯಾಗಿ ಕೊಡೋ ಹಾಗಿಲ್ಲ ಸರ್, ಅದಕ್ಕೆ ಇಷ್ಟು ಬೇಕು ನೀರು ಅಂತ ಅಂದ್ರೆ ಅಷ್ಟೇ ಕೊಡ್ಬೇಕಾಯ್ತದೆ, ಅತಿಯಾಗಿ ನೀರು ಕೊಟ್ಟರು ಕೂಡ ಇದು ಹರಳು ಉದುರುತ್ತೆ. ಮಿತವಾದ ನೀರನ್ನ ಅಥವಾ ವಾರಕ್ಕೊಂದು ಹದ ಕೊಡೋ ತರ ನೀರು ಕೊಡ್ತಿದ್ದೀನಿ ಸರ್. ಆಮೇಲೆ ಕೊಟ್ಟಿಗೆ ಗೊಬ್ಬರ ಹಾಕ್ಸ್ತಿದ್ದೀನಿ, ಆಮೇಲೆ ಕಾಂಪೋಸ್ಟ್ ಗೊಬ್ಬರ ಹಾಕ್ಸ್ತಾ ಇದ್ದೀನಿ, ಆಮೇಲೆ ಉಳಿಸ್ತಾ ಇಲ್ಲ, ಈ ಕಳೆ ಹೊಡೆಯೋದಷ್ಟೇನೆ, ಈ ತೋಟನ ಉಳುವೆ ಮಾಡ್ತಾ ಇಲ್ಲ ಸರ್. ತೋಟ ಉಳುವೆ ಮಾಡೋದ್ ಬೇಡ ಅಂತ ಹೇಳಿ ಮಾಡ್ತೆ, ಬೇರೆಲ್ಲ ಕೀಳುತ್ತೆ, ಮಾಡಕ್ ಆಯ್ತಾ ಇಲ್ಲ. ಕಳೆ ಬಂದಾಗ ಏನ್ ಮಾಡ್ತೀನಿ, ಕಳೆನ ನಾನೇ ಹೊಡಿತೀನಿ ಸರ್. ಕಳೆ ಮಿಷನ್ ಇದೆ, 30,000 ಕೊಟ್ಟು ಮಿಷನ್ ತಂದಿದ್ದೀನಿ ಸರ್, ಅದರಲ್ಲಿ ಚೆನ್ನಾಗಿ ಹೋಗುತ್ತೆ. ಕಳೆ ನಾನೇ ಹೊಡ್ಕೊತೀನಿ, ಅದ್ ಬೇರೆ ಹತ್ರ ಯಾರತ್ರ ಹೊಡಿಸಲಿಲ್ಲ, ತೃಪ್ತಿ ಆಗುದಿಲ್ಲ ನನಗೆ ಬೇರೆ ಹೊಡಿಸಿದ್ರೆ. ನಾ ಬೆಳಿಗ್ಗೆಲೆ ಬಂದ್ರೆ ಒಂದು 6 ಗಂಟೆಗೆ ಬಂದ್ರೆ ಒಂದ್ 10 ಗಂಟೆವರೆಗೆ ಕೆಲಸ ಮಾಡ್ಬಿಟ್ಟು ನಾನು ರೆಸ್ಟ್ ಮಾಡ್ತೀನಿ. ಈಗ ಹಳೆಯ ಅಡಿಕೆ ಗಿಡಗಳಿಗೂ ಹೊಸ ಅಡಿಕೆ ಗಿಡಗಳಿಗೂ ಅಂತರದಲ್ಲಿ ವ್ಯತ್ಯಾಸ ಇದೆ. ಹಳೆ ಗಿಡಗಳನ್ನ 6 ಅಡಿಗೆ ಹಾಕೊಂಡ್ರಿ, ಈಗ ಹೊಸ ಗಿಡಗಳನ್ನ 9 ಅಡಿಗೆ ಹಾಕೊಂಡಿದ್ರಿ. ಈಗ ಹೊಸದಾಗಿ ಕುರಿಸಿರ್ತಕ್ಕಂತಹ ಅಡಿಕೆ ಗಿಡಗಳಲ್ಲಿ ಒಳ್ಳೆ ಫಸಲು ಬರ್ತಾ ಇದೆ ಅಂತ ಹೇಳಿದ್ರಿ, ಈಗ ಹೊಸದಾಗಿ ಕುರಿಸಿರ್ತಕ್ಕಂತಹ ಅಡಿಕೆ ಗಿಡಗಳನ್ನ ಯಾವ ರೀತಿ ನಿರ್ವಹಣೆ ಮಾಡ್ತಾ ಬಂದಿದ್ರಿ? ಈಗ ಅದನ್ನ ಹುಳು ಆಗಿದೆ, ಅದು 9 ಅಡಿಗೆ ಹಾಕ್ಸಿದೀನಿ ಗಿಡನ, ವಾಡಿಕೆ ಗಿಡನ 9 ಅಡಿಗೆ ಹಾಕಿರೋದ್ರಿಂದ ಫಸಲು ಕೂಡ ಚೆನ್ನಾಗಿ ಬರ್ತಾ ಇದೆ. ಈ ಹಳೆ ಗಿಡದಲ್ಲಿ ಇದೆಯಲ್ಲ ಅದಕ್ಕಿಂತಲೂ ಕೂಡ ಇದರಲ್ಲಿ ಏನು 2-3 ತಾರು ಅಡಿಕೆ ಬರ್ತಾ ಇದೆ, ಚೆನ್ನಾಗಿ ಬರುತ್ತೆ. ಆಮೇಲೆ ಸರ್ ನಾನೊಂದು ಮಿಷನ್ ತಂದಿದ್ದೀನಿ ಸರ್, ಒಂದು ಉಳ ಮಿಷನ್ ಕಲ್ಟಿವೇಟರ್ ಅಂತ ಹೇಳಿ ಆ ಮಿಷನ್ ತಂದಿದ್ದೀನಿ, ಅದರಲ್ಲಿ ನಾವೇ ಉಳ್ಬೋದು. ಟೈಮ್ ಸಿಕ್ಕಿದಾಗ ಅದರಲ್ಲಿ ಉಳುವೆ ಮಾಡ್ಕೊತೇನೆ. ಈ ಹಳೆ ಗಿಡಕ್ಕಿಂತಲೂ ಹೊಸ ಗಿಡದಲ್ಲಿ ಗಿಡ ಚೆನ್ನಾಗಿದೆ, ಫಸಲು ಕೂಡ ಇಳುವರಿ ಪರವಾಗಿಲ್ಲ. ಅದು ಸಹಜವಾಗಿ ನೀವು ನಾವು ಕಾಣೋ ಹಾಗೆ ಅಡಿಕೆಗಳಲ್ಲಿ ಈ ಹರಳುಗಳು ಉದುರುತ್ತೆ, ಒಂದು ನೀರು ಹೆಚ್ಚಾದ್ರೂ ಕೂಡ ಉದುರುತ್ತೆ, ಇಲ್ಲ ಅಂತಂದ್ರೆ ನೀರು ಸಂಪೂರ್ಣವಾಗಿ ಕಡಿಮೆ ಆದ್ರೂ ಕೂಡ ಹರಳು ಉದುರುತ್ತೆ, ಗಿಡ ಒರೆಯಲ್ಲ. ಈ ತರದ ಏನಾದ್ರು ನಿಮ್ಮ ಒಂದು ತೋಟದಲ್ಲಿ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇದೆಯಾ? ಹೇಗೆ ಇದೆ ಸರ್? ಇದೆ. ಆ ಹರಳು ಯಾಕೆ ಉದುರುತ್ತೆ ಅಂತಂದ್ರೆ ಕಳೆದ ವರ್ಷ ಮಳೆ ಜಾಸ್ತಿ ಆಯ್ತಲ್ಲ ಸರ್, ಆ ಜಾಸ್ತಿ ಆದಾಗ ಹರಳು ಆಟೋಮೆಟಿಕ್ ಉದುರುತ್ತು. ಆಮೇಲೆ ಇನ್ನೊಂದ್ಸಲ ಆಗಿ ಅಂತಂದ್ರೆ ಹಳ್ಳಿಲಿ ಏನ್ ಮಾಡತ್ತೆ, ಮರಕತ್ತಿ ಹಣ್ಣು ಅಂತೇಳಿ ಎಲ್ಲ ಕಿತ್ತ ಉದುರಿಸ್ತಾ ಆಗ್ಲೂ ಕೂಡ ನಮ್ಗೆ ಇಳುವರಿ ಸರ್ ಕಡಿಮೆ ಆಗುತ್ತೆ. ಅದನ್ನ ಹತ್ತದಾಗ ಮಾಡ್ಬೇಕು ಅಂತ ಏನ್ ಪ್ಲಾನ್ ಎಲ್ಲ ಮಾಡದೆ ಆದ್ರೂ ಬಿಡೋದಿಲ್ಲ, ಅದು ಹತ್ತತ್ತೆ ಏನಾದ್ರು ಮಾಡುತ್ತೆ, ಏನ್ ಮಾಡುತ್ತೆ, ಕಿತ್ತಾಗ್ತದೆ ಸರ್. ಅದು ಹೌದು ಸರ್. ಈಗ ಹರಳು ಉದುರೋ ಸಮಸ್ಯೆ ನಿಲ್ಲಿಸ್ಲಿಕ್ಕೆ ಏನೆಲ್ಲ ಕ್ರಮಗಳನ್ನ ಕೈಗೊಂಡ್ರಿ? ಪ್ರತಿ ನೀರ್ ಹೊಡೆದ್ರು ಕೂಡ ತೇವಾಂಶ ಜಾಸ್ತಿ ಆದ್ರೂ ಕೂಡ ಹರಳು ಉದುರುತ್ತೆ. ಅದೇ ಮಿತವಾಗಿ ಅಂತಂದ್ರೆ ಒಂದ್ ವಾರಕ್ಕೊಂದು ಹದ ಕೊಡ್ತಾ ಇದೀನಿ ಸರ್, ಆಗ ಏನ್ ಹರಳು ಉರುಳು ಪ್ರಾಬ್ಲಮ್ ಇಲ್ಲ. ಹಳ್ಳಿದ್ ಮಾತ್ರ ಅದು ಮಾಮೂಲಿ ಅದು ಸಮಸ್ಯೆ ಮಾಡ್ತಿದೆ, ಅದನ್ನ ತೆಗಿಯಕ್ಕೆ ಏನು ಮಾಡಕ್ ಆಯ್ತಾ ಇಲ್ಲ. ಈಗ ಒಟ್ಟಾರೆ ಅಡಕೆನಲ್ಲಿ ಹರಳು ಉದುರೋ ಸಮಸ್ಯೆ ಈಗ ಕಡಿಮೆ ಆಗಿ ಒಳ್ಳೆ ಫಸಲು ಬರ್ತಾ ಇದೆ ಅಂತ ಹೇಳ್ತೀರಿ? ಹೌದು ಸರ್, ಚೆನ್ನಾಗಿದೆ ಫಸಲು, ಈ ವರ್ಷದಲ್ಲಿ ತುಂಬಾ ಚೆನ್ನಾಗಿದೆ ಫಸಲು. ಅಡಿಕೆ ಮತ್ತೆ ತೆಂಗಿನ ಜೊತೆಗೆ ಕಾಳುಮೆಣಸಿನ ಬಳ್ಳಿಗಳನ್ನ ಹಾಕೊಂಡಿದ್ರಿ, ಸರಿಸುಮಾರು 15-20 ವರ್ಷ ಹಳೆಯ ಬಳ್ಳಿಗಳು ನಿಮ್ಮ ತೋಟದಲ್ಲಿ ಇರತಕ್ಕಂಥದ್ದು. ಈಗ ಕಾಳುಮೆಣಸಿನ ಬಳ್ಳಿಗಳ ಕುರಿತಂತೆ ನಿಮ್ಮ ವಿಚಾರಗಳನ್ನ ತಿಳಿಸ್ತಾ ಹೋಗಿ. ಯಾವಾಗ ನೀವು ಹಾಕಿದ್ದು, ಹಾಕಿದಾಗ ಹೇಗಿತ್ತು ಪರಿಸ್ಥಿತಿ, ಈಗ ಈ ಕಾಳುಮೆಣಸಿನ ಪರಿಸ್ಥಿತಿ, ಬೆಳೆ, ಇಳುವರಿ ಈ ಕುರಿತಂತೆ ತಿಳಿಸ್ಕೊಡಿ ಸರ್. ಅದು ಮೊದ್ಲು ಹಾಕಿದಾಗ ಸರ್ ಸಿಲ್ವರ್ ಮರಕ್ ಹಾಕಿದ್ರು ಸರ್, ನೆರಳು ಹಾಕಿದ್ನಲ್ಲ ಕಾಫಿಗೆ, ಕಾಫಿ ನೆರಳು ಹಾಕಿದ್ನಲ್ಲ ಸರ್, ಆ ಸಿಲ್ವರ್ ಮರಕ್ ಹಾಕಿದ್ರೆ ಸಿಲ್ವರ್ ಮರದಲ್ಲಿ ಅತಿ ತುಂಬಾ ಚೆನ್ನಾಗಿ ಬಂತು ಅದು ಕಾಳುಮೆಣಸು, ಭಾರಿ ಚೆನ್ನಾಗಿ ಬಂತು. ಅದು ಚೆನ್ನಾಗಿ ಗ್ರಿಪ್ ಹಿಡ್ಕೊಂಡು ಭಾರಿ ಚೆನ್ನಾಗಿ ಬೆಳೆಯುತ್ತೆ, ಅದು ಫಸ್ಲು ಕೂಡ ಹಂಗೆ ಚೆನ್ನಾಗಿ ಬಂತು. ಸುಮಾರು ಕ್ವಿಂಟಾಲ್ ಗಟ್ಟಲೆ ಅವಾಗ ಕಾಳುಮೆಣಸನ್ನ ಕುಯ್ತಾ ಇದ್ದೆ. ಈ ಅಡಿಕೆಗೆ ಯಾವ ಪ್ರಾಬ್ಲಮ್ ಆಯ್ತು, ಕಾಫಿ ಹೊಂಟೋಯ್ತು, ಕಾಫಿ ಹೋಗಕ್ಕಾಗ್ಬಿಡ್ತಾರಲ್ಲ ಅವಾಗ ಕಾಫಿ ಬೋರ್ಲ್ ಬಂತಲ್ಲ ಸರ್, ಅವಾಗ ಸಿಲ್ವರ್ ಎಲ್ಲ ತೆಗೆಸ್ತಾ ಬಂದೆ. ತೆಗೆಸ್ತಾ ಬಂದಾಗ ಅದರಲ್ಲಿ ಎಷ್ಟೊಂದು ಇದಿತ್ತು, ಬಳ್ಳಿ ಇತ್ತು, ಎಲ್ಲ ಹಾಳಾಗ್ಬಿಡ್ತು, ಕೆಳಗೆ ಬೀಳ್ದೆಲ್ಲ, ಕೆಳಗೆ ಬಿದ್ದು ಮತ್ತೆ ಹಬ್ಸೋಕ್ಕಾಗಲಿಲ್ಲ. ಅಡಿಕೆ ಗಿಡಕ್ಕೆ ಒಂದೇ ಒಂದೇ ಕಟ್ಟಿದೆ. ಅದು ಕೆಲವು ಬಂತು, ಕೆಲವು ಹೋಯ್ತು, ಇನ್ನೂ ಕೆಲವು ಹಂಗೆ ನೆಲದಲ್ಲೇ ಇದೆ. ಮರ ತೆಗೆಸಿ ಸುಮಾರು 15 ವರ್ಷ ಆಯ್ತು ಮರ ತೆಗೆಸಿ, ಅದಿನ್ನೂ ಕೂಡ ಹಂಗೆ ಇದೆ. ಇನ್ನು ಈಗ ಫಸಲು ಕಡಿಮೆ, ಈಗ ಅಡಿಕೆ ಮರಕ್ಕೆ ಹಾಕ್ಸಿದ್ದೀನಿ, ಅದನ್ನ ಅಡಿಕೆ ಮರಕ್ಕೆ ಬಂದಿರೋದ್ರಿಂದ ಒಂದು 50-60 ಕೆಜಿ ಕಾಳುಮೆಣಸು ಸಿಗ್ತಾ ಇದೆ ಅಷ್ಟೇನೆ. ಯಾಕೆ ಅಂತಂದ್ರೆ ಆ ಮರ ಎಲ್ಲ ಹೋಗ್ಬಿಡ್ತಾಗ, ಆ ಮರ ಹೋದ್ಮೇಲೆ ಈ ಮರ ಹಿಡ್ಕೊಂಡು ಹೋಗೋದೇ ಸ್ವಲ್ಪ ಹಿಂಸೆ ಆಯ್ತು. ಅದಕ್ಕೆ ಹಿಡ್ಕೊಂಡು ಕೆಲವು ಮರಗಳಿದೆ, ಕೆಲವು ಮರಗಳು ಇಲ್ಲ. ಅದನ್ನ ಫಸಲು ಒಂದು 50-60 ಕೆಜಿ ಅಷ್ಟು ಈ ಮೆಣಸು ಕುಯ್ತಿದೀವಿ ಅಷ್ಟೇ. ಅದು ಕುಯ್ಯೋದು ಲೇಬರ್ ಕಷ್ಟ, ಲೇಬರ್ ಸಿಗೋದಿಲ್ಲ ಸರ್, ಲೇಬರ್ ಸಿಗಲ್ಲ. ಮರ ಹತ್ತಿ ಕುಯ್ಯಬೇಕು ಆಗೈತೇ ಇಲ್ಲ, ದುಡ್ಡು ಜಾಸ್ತಿ ಕೊಟ್ಟು ಬರೋದಿಲ್ಲ. ಮೇಕ್ ಹಸಕ್ಕೂ ಅವ್ರನ್ನ ಕಷ್ಟ ಆಗುತ್ತೆ, ಭಯ ಆಗುತ್ತೆ ಹಸೋದಕ್ಕೆ, ಮೇಲ್ ಹಸಿ ಕುಯ್ಸೋಕೆ ಕೂಡ ಕಷ್ಟ ಆಗಿದೆ. ಹಾಗಾಗಿ ಪ್ರಾಬ್ಲಮ್ ಆಗಿದೆ ಸರ್. ಇದೆಲ್ಲದರ ಜೊತೆ ಬಾಳೆನ ಹಾಕೊಂಡಿದ್ವಿ ಹಿಂದೆ ಅಂತ ಹೇಳಿದ್ರಿ, ಬಾಳೆಯನ್ನ ಯಾತಕ್ಕೋಸ್ಕರ ತೆಗೆದ್ರಿ, ಹಿಂದೆ ಹೇಗಿತ್ತು ಬಾಳೆಯ ಒಂದು ಬೆಳೆ ನಿಮ್ಮ ಜಮೀನಿನಲ್ಲಿ? ಬಾಳೆ ಬೆಳೆ ತುಂಬಾ ಚೆನ್ನಾಗಿ ಬಂತು, ತುಂಬಾ ಚೆನ್ನಾಗಿ ಬಂತು. ನಾನು 100+ ಗೊನೆಗಳನ್ನ ಕಡಿದು ಮಂಡಿಗೆಲ್ಲ ಕೊಡ್ತಿದ್ದೆ, ಒಳ್ಳೆ ಆದಾಯನು ಇತ್ತು. ರೇಟ್ ಕಡಿಮೆ ಇತ್ತು ಅವಾಗ, ಆದ್ರೂ ಕೂಡ ಆದಾಯನು ಇತ್ತು ಆಗಿನ ಇದಕ್ಕೆ ಸರಿ ಹೋಗೋದು. ಚೆನ್ನಾಗಿತ್ತು ಬೆಳೆ, ಚೆನ್ನಾಗಿತ್ತು. ತಳಿ ಎಲ್ಲ ಇದು ಸರ್, ಅದು ಬರೀ ಪುಟ್ಬೆಳೆನ ಹಾಕಿದ್ದು, ಸೇಲಂ ಮೈನ್ ಹಾಕಿರ್ಲಿಲ್ಲ. ಒಂದ್ ಬೆಳೆ ಚೆನ್ನಾಗಿ ಬಂತು, ಎರಡನೇ ಬೆಳೆ ಚೆನ್ನಾಗಿ ಬಂತು, ಮೂರನೇ ಬೆಳೆಗೆ ಎಲ್ಲ ಕಟ್ಟೆ ಬಂತು. ಕಟ್ಟೆ ಬಂದ್ಮೇಲೆ ಅದು ಬೇಡ ಅಂತ ಹೇಳಿ ತೆಗೆಸಿ ಮನೆ ಮಟ್ಟಿಗೆ ಮಾತ್ರ ಒಂದ್ 100 ಗಿಡ ಬಾಳೆ ಇದೆ ಅಷ್ಟೇನೆ. ಹೌದು ಸರ್. ಇದೆಲ್ಲದರ ಜೊತೆಗೆ ಇತರೆ ಕಾಳು ಬೆಳೆಗಳು ಹಾಗೂ ದ್ವಿದಳ ಧಾನ್ಯದ ಬೆಳೆಗಳನ್ನ ಬೆಳ್ಕೊಳ್ತಾ ಬಂದಿದ್ದೀನಿ ಮಧ್ಯಭಾಗದಲ್ಲಿ ಅಂತ ಹೇಳಿದ್ರಿ, ಏನೆಲ್ಲ ಬೆಳೆಗಳನ್ನ ಮಾಡ್ತಾ ಬಂದಿದ್ದೀರಿ ಸರ್? ನಾವು ಹುರುಳಿ, ತಡ್ನಿ ಇದೆಲ್ಲ ಹಾಕ್ತೀವಿ ಸರ್, ತೆಂಗಿನ ತೋಟದೊಳಗಡೆ ಹೊಸ ಅಡಿಕೆ ಗಿಡ ಇದೆಯಲ್ಲ ಸರ್, ಅದಕ್ಕೂ ಕೂಡ ಹುರುಳಿ ಹಾಕ್ತೀವಿ. ಆಮೇಲೆ ರಾಗಿ ಬೆಳೆದ ಸ್ವಲ್ಪ, ಮನೆಗೆ ಆಗುವಷ್ಟು ರಾಗಿನ ಬೆಳ್ಕೊಳ್ತೀವಿ ನಾವೇನೆ. ಆ ರಾಗಿ ಒಳಗಡೆಗೆ ಅವರೇ ಎಲ್ಲ ಹಾಕ್ತಿವಿ, ಅವರೇ ಮನೆ ಬಳಕೆ ಆಗುತ್ತೆ, ಚೆನ್ನಾಗಿ ಆಗುತ್ತೆ, ಚೆನ್ನಾಗಿ ಕಾಳೆಲ್ಲ ಮಾಡ್ಕೊಳ್ತೀವಿ, ಚೆನ್ನಾಗಿ ತಿಂತೀವಿ ರಾಗಿ ಮತ್ತು ಅವರೇ. ಆಮೇಲೆ ಹುರುಳಿ ಮತ್ತೆ ತಡ್ನಿ ಹಾಕ್ತಿವಲ್ಲ ಸರ್, ಅದು ಏನಾಗುತ್ತೆ ಅಂತಂದ್ರೆ ಉಳಿಸ್ಬಿಡ್ತೀವಿ ಸರ್ ಅದನ್ನ ಗೊಬ್ಬರಕ್ಕೋಸ್ಕರ. ತೆಂಗಿನ ಗಿಡಕ್ಕೆ ಹಾಕಿ ಚೆನ್ನಾಗಿ ಸಮೃದ್ಧವಾಗಿ ಚೆನ್ನಾಗಿ ಬೆಳೆ ಬಂದ್ಮೇಲೆ ಅದು ಹಸಿರು ಚೆನ್ನಾಗಿ ಬಂದ್ಮೇಲೆ ಅದು ಉಳಿಸ್ಬಿಡ್ತೀನಿ, ಅದು ಉಳಿಸಿದ ಒಳ್ಳೆ ಕಾಂಪೋಸ್ಟ್ ಗೊಬ್ಬರ ಆಗುತ್ತೆ ಸರ್. ಈ ತರ ಮಾಡ್ತೀವಿ. ಇನ್ನ ಗೊಬ್ಬರಕ್ಕಾಗಿ ಒಂದು ಮಿಷಿನ್ ಅನ್ನ ತಂದಿಟ್ಕೊಂಡು ಅದರಿಂದ ತೆಂಗಿನ ಗರಿಗೆ ಗೋದಮಟ್ಟೆ ಇವುಗಳನ್ನೆಲ್ಲ ಕಟ್ ಮಾಡಿ ಅದನ್ನ ನಾನು ಕಾಂಪೋಸ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಈ ಕುರಿತಂತ ವಿಚಾರವನ್ನ ತಿಳಿಸ್ಕೊಡಿ. ಚಾಪ್ ಕಟರ್ ಮಿಷಿನ್ ತಂದಿದ್ದೀನಿ ಸರ್, ಅದನ್ನ ಸಬ್ಸಿಡಿನ ಸಿಕ್ತು ನನಗೆ, 49,000 ರೂಪಾಯಿ ನಾವು ದುಡ್ಡು ಕಟ್ಟಿದ ಅದಕ್ಕೆ ಸಿಕ್ತು ಸರ್, 60,000 ರೂಪಾಯಿ ಮಿಷಿನ್. ಅದಕ್ಕೆ ಏನ್ ಮಾಡ್ತೀವಿ ಅಂತಂದ್ರೆ ಎಲ್ಲ ತೆಂಗು ಮತ್ತೆ ಅಡಿಕೆದು ಎಲ್ಲ ಸೋಗಿರ ಬಿಡ್ದು ಸರ್ ಒಂದ್ ಕಡೆ ಕಲೆಕ್ಟ್ ಮಾಡ್ಕೊಳ್ತೀನಿ ಸರ್, ಒಂದ್ ಕಡೆ ಹಾಕಿಸ್ತೀನಿ ಎಲ್ಲಾನು ಹಾಕ್ಸಿ ಕಟ್ ಮಾಡಿ ಆ ಮಿಷನಿಗೆ ಕೊಟ್ಟು ಅದನ್ನ ಸಣ್ಣ ಸಣ್ಣ ಪುಡಿ ಮಾಡುತ್ತೆ. ಸಣ್ಣ ಸಣ್ಣದು ಅಂತಂದ್ರೆ ಒಂದು ಅವರೆಕಾಳು ಗಾತ್ರದ ಪುಡಿ ಆಗುತ್ತೆ. ಅದು ಪುಡಿ ಆಗಿದ್ದಾಗ ಅದನ್ನ ಒಂದ್ ಕಡೆ ರಾಶಿ ಮಾಡ್ತೀನಿ, ಅದನ್ನ ರಾಶಿ ಮಾಡಿ ಸುಮಾರು ಒಂದು 2-3 ಟ್ರಾಕ್ಟರ್ ಕಾಂಪೋಸ್ಟ್ ಗೊಬ್ಬರ ಬರುವಷ್ಟು ಮಾಡ್ಕೊತೀನಿ ಒಂದು ವರ್ಷದಲ್ಲಿ. ಕಳೆದ ವರ್ಷ ಮಾಡಿದೆ, ಈ ಸಲ ಇನ್ನೂ ಜಾಸ್ತಿ ಆಗುತ್ತೆ. ಅದಕ್ಕೆ ಏನ್ ಮಾಡ್ತೀನಿ ಮತ್ತೆ ರಾಶಿ ಮಾಡೋದಕ್ಕೆ ಆ ತೊಟ್ಟಿ ಮಾಡಿಸ್ಬೇಕಾಯ್ತು, ತೊಟ್ಟಿ ಮಾಡಿಸೋಕೆ ಆಗಿಲ್ಲ ಸರ್, ಈಗ ಹಾಗೆ ಮಾಡ್ತಾ ಇದ್ದೀನಿ, ಖಾಲಿ ಜಾಗದಲ್ಲೇ ಮಾಡ್ತಾ ಇದ್ದೀನಿ. ರಾಶಿ ಮಾಡಿ ಅದಕ್ಕೆ ಸಗಣಿ ಗಂಜಲನ ಹಾಕ್ಬೇಕು ಸರ್, ಅದಕ್ಕೆ ಹಾಕಿ ಆದ್ಮೇಲೆ ಎರೆಹುಳನ ಅರಗ್ ಬಿಡ್ಬೇಕು. ಅದಕ್ ಬಿಟ್ರೆ ಒಳ್ಳೆ ಕಾಂಪೋಸ್ಟ್ ಗೊಬ್ಬರ ಅಂತಂದ್ರೆ ತುಂಬಾ ಚೆನ್ನಾಗಿರುತ್ತೆ ಸರ್, ತುಂಬಾ ಚೆನ್ನಾಗಿರುತ್ತೆ. ಒಳ್ಳೆ ನೆಶೆ ಇದ್ದಂಗೆ ಇರ್ತದೆ ಗೊಬ್ಬರ, ಅಷ್ಟು ನೈಸ್ ಇರ್ತದೆ, ಹಾ ಚೆನ್ನಾಗಿರುತ್ತೆ. ಆ ಗೊಬ್ಬರ ಹಾಕ್ತಿದ್ದೀನಿ, ಆ ಗೊಬ್ಬರ ಹಾಕಿದ್ಮೇಲೆ ಈ ವರ್ಷ ಚೆನ್ನಾಗಿ ಫಸ್ಟ್ ಬಂದಿದೆ. ಕಾಂಪೋಸ್ಟ್ ಹಾಕ್ಸಿದೀನಿ, ಈಗ ಎಲ್ಲ ಹರಳು ಕಟ್ಟಿದ್ದೀನಿ, ಚೆನ್ನಾಗಿ ಕಟ್ಟಿದೆ ಸರ್, ಚೆನ್ನಾಗಿದೆ. ಅದು ಕಾಂಪೋಸ್ಟ್ ಗೊಬ್ಬರ ಜೊತೆಗೆ ಕೊಟ್ಟಿಗೆ ಗೊಬ್ಬರ ತರಿಸ್ತೀನಿ. ಈ ರೀತಿಯ ಗೊಬ್ಬರವನ್ನ ಮಾಡ್ಕೊಂಡಿದ್ದನ್ನ ತೆಂಗು ಅಡಿಕೆ ಕಾಳುಮೆಣಸು ಎಲ್ಲ ಬೆಳೆಗೂ ಪೂರೈಸ್ತೀರಾ? ಹೇಗೆ ಪೂರೈಸ್ತೀನಿ ಸರ್, ಅಷ್ಟು ಪೂರೈಸ್ತೀನಿ. ಈ ಕಾಂಪೋಸ್ಟ್ ಗೊಬ್ಬರನ ಎಷ್ಟು ಕಾದ ಅಷ್ಟು ಮಾತ್ರ ಒಂದೊಂದು ಮಂಕ್ರಿ ಗಿಡಕ್ಕೆ ಹಾಕ್ತೀನಿ. ಈಗ ಒಂದ್ ಪಾರ್ಟ್ ಹಾಕಿದೀನಿ ಈ ವರ್ಷ, ನೆಕ್ಸ್ಟ್ ಇಯರ್ಗೆ ಇನ್ನೊಂದ್ ಕಡೆಗೆ ಹಾಕ್ತೀನಿ. ಈ ತರ ಮಾಡ್ಕೊಂಡಿದ್ದೀನಿ ಸರ್. ಇಷ್ಟೆಲ್ಲ ಉತ್ತಮವಾದಂತಹ ಬೆಳೆಯನ್ನ ಬೆಳಿಬೇಕು, ಒಳ್ಳೆಯ ಆದಾಯವನ್ನ ಗಳಿಸಬೇಕು ಅನ್ನೋದಾದ್ರೆ ನೀರಿನ ಮೂಲ ಬಹಳ ಮುಖ್ಯ ಆಗುತ್ತೆ. ನಿಮ್ಮ ಜಮೀನಿನಲ್ಲಿ ನೀರಿನ ಮೂಲ ಹೇಗಿದೆ, ಎಷ್ಟು ಬೋರ್ಗಳನ್ನ ಹಾಕಿಸ್ಕೊಂಡಿದ್ರಿ, ಈ ಕುರಿತಂತ ವಿಚಾರವನ್ನ ತಿಳಿಸಿ. ಸರ್, ನಮ್ಮಲ್ಲಿ ಈಗ ಎರಡು ಬೋರ್ ಇದೆ. ಅತಿ ನೀರು ಜಾಸ್ತಿ ನೀರು ಇಲ್ಲ, ಕಡಿಮೆ ನೀರಿಲ್ಲ. 2 ಇಂಚ್ ನೀರು ಬರುತ್ತೆ. 2 ಮೋಟರ್ ಇಂದ ಸಮಗ್ರ 8 ಎಕರೆಗೂ ನಾನು ಸಫಿಷಿಯಂಟ್ ಆಗಿ ಮಾಡ್ತಿದ್ದೀನಿ ಸರ್. ಯಾಕೆಂದ್ರೆ ಡೈಲಿ ಅದೇ ಒಂದು ಹೇಳಿದಾಗೆ ಒಂದ್ ದಿವಸಕ್ಕೊಂದ್ ಕಡೆ ಈಗ ಒಂದು ವಾರಕ್ಕೆ ಆಗ್ಬೇಕು, ಅದು ಒಂದ್ ವಾರ ಮತ್ತೆ ಆ ತರ ಮಾಡ್ಕೊಂಡು ಹೋಗ್ತಿದ್ದೀನಿ ಸರ್. ಅದಕ್ಕೆ ಸ್ಪ್ರಿಂಕ್ಲರ್ ಸೆಟ್ ಹಾಕೋದು, ಆಮೇಲೆ ನೀರು ಹಂಗೆ ಹಾಯಿಸೋದು, ಆಮೇಲೆ ಗುಣಿ ಗುಣಿಗೆಲ್ಲ ಪೈಪ್ ಅಲ್ಲಿ ನೀರು ಬಿಡೋದು. ಈ ಅಡಿಕೆ ಗಿಡಕ್ಕೆ ಸಾಮಾನ್ಯವಾಗಿ ಪೈಪ್ ಹಿಡ್ಕೊಂಡು ಗುಣಿ ಮಾಡಿಸಿ ಗೊಬ್ಬರ ಇರ್ತದಲ್ಲ ಸರ್, ಅದಕ್ಕೆ ನೀರು ಬಿಡ್ತಿದ್ದೀನಿ ಸರ್. ಇವಾಗ ಅದು ಬೆಸ್ಟ್, ಅದು ಈ ಬೇಸಿಗೆ ಅಂತಂದ್ರೆ ಆ ಗುಣಿಗೆ ನೀರು ಬಿಡೋದು ಪೈಪ್ ಅಲ್ಲಿ ತುಂಬಾ ಒಳ್ಳೇದು. ಅದರಿಂದ ಒಂದ್ ಕಡೆಯಿಂದ ನೀರು ಬಿಡ್ತಿದ್ದೀನಿ ಸರ್, ನೀರು ಹಾಕ್ತಾ ಇದ್ದೀನಿ. ಅದಕ್ಕೆ ಸಮೃದ್ಧವಾಗಿ ನೆನ್ಕೊಳ್ಳುತ್ತದು, ಅಷ್ಟು ಜಾಗನೇ. ಒಂದು 15 ದಿವಸ ಬೇಕು, ನೀರು ಬೇಕಿಲ್ಲ ಅದಕ್ಕೆ, ಅಷ್ಟೇ ನೆನ್ಕೊಂಡಿರ್ತದೆ. ಅದು ಇವಾಗ ಬಿಸಿಲು ಜಾಸ್ತಿ, ವಾರಕ್ಕೊಂದ್ಸಲ ಕೊಡ್ತಾ ಇದ್ದೀನಿ, ಬೇಗ ಆರೋಗುತ್ತೆ, ಅದ ಆರ್ತಾ ಇದೆ. ಹಾಗಾಗಿ ಈ ತರ ಮಾಡ್ತಿದ್ದೀನಿ ಸರ್. 2 ಮೋಟರ್ ಉಪಯೋಗಿಸ್ಕೊತಿದ್ದೀನಿ, ಉಪಯೋಗಿಸ್ಕೊಂಡು ಮಾಡ್ತಿದ್ದೀನಿ ಸರ್. 40 ವರ್ಷ ಆಯ್ತು ನಾನು ಬೋರ್ ಮಾಡಿಸಿ. ಒಂದು ಅದು ಅಲ್ಲಿ ನೀರು ಬರಲ್ಲ ಅಂತ ಹೇಳಿ ಏನ್ ಮಾಡಿದ್ರು ಅಂತಂದ್ರೆ ಒಂದು 3 HP ಮೋಟರ್ ಹಾಕ್ಸಿದ್ದು. ಆಮೇಲೆ ಅದ್ ನೀರ ಸರಿ ಬರ್ತಾ ಇರಲಿಲ್ಲ, ಸಣ್ಣಕ್ಕೆ ಬರುತ್ತೆ ನೀರು. ಆಮೇಲೆ ಇನ್ನೊಂದ್ಸಲ ಏನ್ ಮಾಡಿದೆ ಅಂತ, ನಾನು 5 HP ಮೋಟರ್ನ ಆಲ್ಟ್ರೇಷನ್ ಮಾಡಿಸಿ ಹಾಕಿಸ್ತೇ ಸರ್. ಅದು ಒಳ್ಳೆ ನೀರು ಬಂತು. ಏನಂತಂದ್ರೆ ಒಂದ್ 5 ಅಡಿ ಎಸಿತದ ನೀರು, ಆ ತರ ನೀರು ಬಂತು 2 ಇಂಚ್ ಪೈಪ್ ಅಲ್ಲಿ. ಈಗ ಅದರಲ್ಲಿ ಒಂದ್ರಲ್ಲಿ ಚೆನ್ನಾಗಿದೆ, ಇನ್ನೊಂದ್ ಮೋಟರ್ ಅಲ್ಲಿ ಒಂದ್ ಸ್ವಲ್ಪ ಕಡಿಮೆ ಇದೆ ನೀರು ಅವಧಿಯಂತ. ಇವತ್ತಿಗೆ ನೀರು ಚೆನ್ನಾಗಿ ಬರ್ತಾ ಇದೆ, ಸಸ್ಯ ನೀರು ಹಾಯಿಸ್ತಾ ಇದ್ದೀನಿ. ಒಟ್ಟಾರೆ 8 ಎಕರೆ ವಿಸ್ತೀರ್ಣ ನಿಮ್ಮ ಜಮೀನು, ಎಲ್ಲ ಒಂದೇ ಜಾಗದಲ್ಲಿದೆ, ಒಂದೇ ಏರಿಯಾ. ಈ ನಿಮ್ಮ ಜಮೀನಿನ ಏನು ನಮ್ಮ ಬದು ಅಂತ ಏನಿದೆ ಸುತ್ತ ಬೌಂಡರಿಗೆ, ಯಾವ ರೀತಿ ನೀವು ರಕ್ಷಣೆ ಮಾಡ್ಲಿಕ್ಕಾಗಿ ಏನೆಲ್ಲ ಹಾಕೊಂಡಿದ್ದೀರಿ, ಯಾವ ರೀತಿ ಅದನ್ನ ನೀವು ಕಾಪಾಡ್ಕೊಂಡು ಬಂದಿದ್ದೀರಿ? 8 ಎಕರೆಗೂ ಸರ್ ನಾನು ಫೆನ್ಸಿಂಗ್ ಹಾಕ್ಸಿದ್ದೀನಿ. ಕಲ್ ಕಂಬಕ್ಕೆ ತಂತಿ ಹಾಕಿ ಕಂಬ ಮಾಡಿ ಸೇಫ್ಟಿ ಮಾಡ್ಕೊಂಡಿದ್ದೀನಿ. ಒಂದ್ ಕಡೆ ತಿರುಗಾಡಕ್ಕೆ ಗೇಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಬೇಲಿ ಸುತ್ತಲೂ ಕೂಡ ಕೆಲವು ಮರಗಳು ಹಾಕ್ಸಿದ್ದೀನಿ. ತೇಗ, ಮಾವು, ನೇರ್ಲೆ, ಎಲ್ಲಾ ರೀತಿ ಮರಗಳು ಇದೆ ಸರ್. ಎಲ್ಲಾ ರೀತಿ ಮರಗಳನ್ನ ಕೂಡ ಹಾಕ್ಸಿ ಒಟ್ಟಾರೆ ಜಮೀನಿನ ಬದುವಿನ ಸುತ್ತ ಗಿಡ ಮರಗಳನ್ನ ಹಾಕೊಂಡು ರಕ್ಷಣೆ ಮಾಡ್ಕೊಂಡಿದ್ರಿ? ಹೌದು ಸರ್, ಹೌದು, ರಕ್ಷಣೆ ಮಾಡ್ಕೊಂಡಿದ್ದೀನಿ ಸರ್. ಒಟ್ಟಾರೆ ನಿಮ್ಮ ವೃತ್ತಿ ಜೀವನಕ್ಕೂ ಈ ಪ್ರವೃತ್ತಿ ಅಂತ ಆದಂತ ಈ ಕೃಷಿ ಜೀವನಕ್ಕೂ ಹೇಗೆ ಅನಿಸ್ತಾ ಇದೆ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಈ ನಿವೃತ್ತಿ ಜೀವನ ತುಂಬಾ ಚೆನ್ನಾಗಿದೆ, ನನಗೆ ತುಂಬಾ ಚೆನ್ನಾಗಿದೆ ಅಂತ ಅಂದ್ರೆ ನಾ ಎಲ್ಲೂ ಹೊರಗಡೆ ಎಲ್ಲೂ ಹೋಗಲ್ಲ, ನಾನು ಯಾವ್ದೇ ರೀತಿ ಅಭ್ಯಾಸಗಳಿಲ್ಲ, ಎಲ್ಲೂ ಹೋಗಲ್ಲ. ಆಮೇಲೆ ಏನಾದ್ರು ಕಾರ್ಯಕ್ರಮ ಸ್ನೇಹಿತರು ಅಂತ ಹೋದ್ರೆ ಯಾವ್ದಾದ ಕಾರ್ಯಕ್ರಮಗಳಿಗೆ ಮಾತ್ರ. ಇನ್ನು ಉಳಿಕೆ ಸಮಯ ಎಲ್ಲ ಪೂರ್ತಿ ನಾನು ಜಮೀನಲ್ಲೇ ಕಳೆಯೋದ್ರಿಂದ ನನಗೆ ಯಾವ್ದೇ ರೀತಿ ಬೇಸರ ಆಯ್ತಾ ಇಲ್ಲ. ಆರೋಗ್ಯ ಇದ್ದೀನಿ, 70 ವರ್ಷ ಆದ್ರೂ ಕೂಡ ನಾನು ಕೆಲಸ ಮಾಡ್ತೀನಿ, ಯೋಲು ಕೆಲಸ ಮಾಡ್ತೀನಿ, ಕಾಯಿ ಕೆಡುತ್ತೀನಿ. ಅಂತಂದ್ರೆ ಈ ರೋಟಿ ಜೊಲ್ಲೆ ಇದೆಯಲ್ಲ, ರೋಟಿ ಜೊಲ್ಲೆದಲ್ಲಿ ಬೇಕಾದ ಹೆಣ್ಕೊಳ್ಳೋದು ಹಂಗೇನೆ. ಸ್ನೇಹಿತರು ಬಂದಾಗ ಎಳ್ನೀರು ಕೇಳಿಬಿಟ್ಟು ಕೊಚ್ಚಿ ಕೊಡ್ತೀನಿ. ಇಷ್ಟೆಲ್ಲ ಕೆಲಸ ಮಾಡ್ತೀನಿ ಸರ್. ನನಗೆ ತುಂಬಾ ತೃಪ್ತಿಕರವಾದ ಜೀವನ ಇದೆ ಸರ್ ಇವಾಗ ನನಗೆ. ಸರ್, ಇಷ್ಟೆಲ್ಲ ನೀವು ಕೃಷಿಯಲ್ಲಿ ಯಶಸ್ಸನ್ನ ಕಂಡಿದ್ದೀರಿ, ಸಂತೃಪ್ತಿಯನ್ನ ಹೊಂದಿದ್ದೀರಿ ಅಂತ ಹೇಳ್ತಾ ಇದ್ರಿ. ನಿಮ್ಮ ಈ ಕೃಷಿ ಕೆಲಸದ ಈ ಒಂದು ತೊಡಗಿಸಿಕೊಳ್ಳುವಿಕೆಯಲ್ಲಿ ನಿಮ್ಮ ಶ್ರೀಮತಿಯವರ ಪಾತ್ರ ಹೇಗೆ ಅಂತ ತಿಳಿಸ್ಕೊಡಿ. ನಮ್ಮ ಶ್ರೀಮತಿಯವರ ಪಾತ್ರ ಜಾಸ್ತಿ. 78ನೇ ಇಸ್ವಿನಲ್ಲಿ ನಾನು ಮದುವೆ ಇದೆ ಸರ್. ನನಗೆ 4 ಜನ ಮಕ್ಕಳಿದ್ದಾರೆ, ಎಲ್ಲರದು ಮದುವೆ ಆಗಿದೆ. ನಮ್ಮ ಮನೆಯವರಂತ ನನ್ನ ತುಂಬಾ ಅಚ್ಚುಕಟ್ಟಾಗಿ ಭಾರಿ ಪ್ರೀತಿಯಿಂದ ಚೆಂದ ನೋಡ್ಕೊತಾರೆ. ಅವರು ಕೂಡ SSLC ವರೆಗೂ ಓದಿದ್ರು ಅಷ್ಟೇನೆ. ಅದು ನನ್ನ ಜೊತೆ ಕೃಷಿನಲ್ಲಿ ಹೆಚ್ಚಿಗೆ ತೊಡಕೊಂಡು ನಮ್ಮ ಕೃಷಿನೂ ಮಾಡ್ಕೊಂಡು ಲೇಬರ್ಗೆಲ್ಲ ಕೂಡ ಅಡಿಗೆ ಎಲ್ಲ ಮಾಡಿ ತಂದು ಅವರು ತೋಟದ ಕೆಲಸ ಮಾಡಿ ಮಕ್ಕಳನ್ನೂ ಸಾಕಿ ಎಲ್ಲನ್ನು ಮಾಡಿ ತುಂಬಾ ಚೆನ್ನಾಗಿ ನಮ್ಮನ್ನು ಕೂಡ ನೋಡ್ಕೊಂಡು ಅವರು ಕೂಡ ಆರೋಗ್ಯವಿದ್ದಾರೆ ಸರ್. ಇಷ್ಟೊಂದು ನಮ್ಮ ಜೀವನದಲ್ಲಿ ತೊಡಗಿಸ್ಕೊಂಡು ನಮ್ಮೆಲ್ಲರನ್ನು ಕಾಪಾಡ್ತಾ ಇರೋವರೇ ನಮ್ಮ ಮನೆಯವರು ಸರ್. ಒಟ್ಟಾರೆ ಅವರು ಕೂಡ ಕೃಷಿ ಜಮೀನಿನಲ್ಲಿ ಕೆಲಸಕ್ಕೆ ತೊಡಗಿಸ್ಕೊಳ್ತಾರೆ ನಿಮ್ ಜೊತೆ? ಹೌದು ಸರ್, ಅವರು ಕೃಷಿ ನಮ್ ಜೊತೆ ಬಂದ್ಬಿಡ್ತಾರೆ. ಇಲ್ಲಿಗೆ ತೋಟಕ್ಕೆ ಬಂದು ಅವರು ಕೂಡ ಜೊತೆ ಇರ್ತಾರೆ, ಅಡಿಗೆ ಮಾಡಿ ತಿಂಡಿ ಮಾಡಿ ಮಕ್ಕಳನ್ನ ಕಳಿಸಿ ಈಗಲೂ ಕೂಡ ಜೊತೆ ಬರ್ತಾರೆ, ತೋಟಕ್ಕೆ ಬಂದ್ಬಿಡ್ತಾರೆ, ಕೆಲಸ ಮಾಡ್ತಾರೆ. ನಿಮ್ಮ ಮನೆಯವರ ಹೆಸರನ್ನ ನೆನಪಿಸ್ಕೊಳ್ಳಿ. ಅವ್ರ ಹೆಸರು ಜಯಮ್ಮ ಅಂತ ಹೇಳಿ, ಇಲ್ಲಿ ಅತ್ನಿ ಅವರು. ಬಂದಾಗಿಂದ ಕೂಡ ತುಂಬಾ ಅಚ್ಚುಕಟ್ಟಾಗಿ ನಮ್ಮನೆ ಸಂಸಾರದಲ್ಲಿ ನಡೆಸ್ಕೊಂಡು ಅವರು ತಂದೆ ತಾಯಿಗಿಂತಲೂ ಹೆಚ್ಚಾಗಿ ನಮ್ಮ ತಂದೆ ತಾಯಿಗಳನ್ನ ತಾಯಿ ತಂದೆ ಅಂತ ನೋಡ್ಕೊಂಡು ಚೆನ್ನಾಗಿ ಸಾಕಿದ್ರು ಸರ್. ಅವ್ರನ್ನ ಕೂಡ ನೋಡ್ಕೊತಿದ್ರು ಸರ್, ಇವರು ಕೂಡ ಹಂಗೆ ನೋಡ್ಕೊತಿದ್ದಾರೆ. ಒಟ್ಟಾರೆ ಕೃಷಿ ಕೆಲಸದಲ್ಲಿ ಅವರು ನಿಮ್ ಜೊತೆ ಕೈ ಜೋಡಿಸ್ತಾರೆ? ಹೌದು ಸರ್, ಕೈ ಜೋಡಿಸ್ತಾರೆ ಸರ್. ಕೃಷಿ ಕೆಲಸ ನಿಮ್ಗೆ ಖುಷಿ ತಂದಿದ್ಯಾ? ಖುಷಿ ತಂದಿದೆ ಸರ್, ಖುಷಿ ತಂದಿದೆ. ಇಷ್ಟೆಲ್ಲ ನಿಮ್ಮ ಅನುಭವಗಳನ್ನ ಹಂಚಿಕೊಂಡ ನಂತರ ನಮ್ಮ ಕೇಳುಗರು ಹಾಗೂ ಇತರೆ ನಮ್ಮ ಶ್ರೋತೃಗಳಿಗೆ ನಿಮ್ಮೊಟ್ಟಿಗೆ ಮಾತನಾಡಬೇಕು ಅಂತ ಅನ್ಸುತ್ತೆ. ಹಾಗಾಗಿ ಸಂಪರ್ಕಕ್ಕಾಗಿ ನಿಮ್ಮ ಸಂಖ್ಯೆಯನ್ನ ನಮ್ಮ ಶ್ರೋತೃ ಬಾಂಧವರಿಗೆ ತಿಳಿಸ್ಕೊಡಿ. ಹೇಳ್ತೀನಿ ಸರ್, ನಂದು ಮೊಬೈಲ್ ನಂಬರು 9448401044. ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ತಿಳಿಸ್ಕೊಡಿ. 9448401044. ಒಳ್ಳೆಯದು ಸರ್. ಇದುವರೆಗೆ ನಿಮ್ಮ ಸಮಗ್ರ ಕೃಷಿಯಲ್ಲಿನ ಅನುಭವಗಳನ್ನ ಸವಿವರವಾಗಿ ನಮ್ಮೊಂದಿಗೆ ಹಂಚಿಕೊಂಡ್ರಿ. ನಿಮ್ಮೆಲ್ಲ ಈ ಅನುಭವಗಳಿಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದಗಳು. ಇದುವರೆಗೂ ಸಮಗ್ರ ಕೃಷಿಯಲ್ಲಿನ ಅನುಭವಗಳ ಕುರಿತು ಅರಕಲಗೂಡಿನ ಪ್ರಗತಿಪರ ಕೃಷಿಕ ವರದರಾಜು ಅವರೊಂದಿಗಿನ ಸಂದರ್ಶನವನ್ನ ಕೇಳಿದ್ರಿ. ಸಂದರ್ಶಿಸಿದವರು ಗೋರಾ ರವಿಶಂಕರ್. ಹಾ, ಈ ರಿಂಗ್ ತುಂಬಾ ಚೆನ್ನಾಗಿದೆ, ನನ್ನ ಹೆಂಡತಿಗೆ ಇದು ತುಂಬಾ ಇಷ್ಟ ಆಗುತ್ತೆ. ಅರೆ ಹೌದು, ನಿಮ್ ಚಾಯ್ಸ್ ತುಂಬಾ ಚೆನ್ನಾಗಿದೆ ಸರ್. ಈ ಡಿಸೈನ್ ಕೂಡ ಹೊಸದು. ಡಿಸೈನ್ ಏನೋ ಚೆನ್ನಾಗಿದೆ, ಆದ್ರೆ ಚಿನ್ನದ ಪ್ಯೂರಿಟಿ ಅದ್ರ ಪ್ರೂಫ್ ಎಲ್ಲಿ ಸಿಗತ್ತೆ? ಜಾಗರೂಕ ಗ್ರಾಹಕರಾಗಿ ಇಂದೇ ಡೌನ್ಲೋಡ್ ಮಾಡಿ BIS ಕೇರ್ ಆಪ್. ಚಿನ್ನ ಖರೀದಿಸುವ ಮುನ್ನ BIS ಕೇರ್ ಆಪ್ ನಲ್ಲಿ HUID ಕೋಡ್ ಖಂಡಿತವಾಗಿ ಪರೀಕ್ಷಿಸಿಕೊಳ್ಳಿ. ಹಾ, ಈ ಹೆಲ್ಮೆಟ್ ಅಚ್ಚಾ ಹೈ, ಲೇಕಿನ್ ಯೇ ಸೇಫ್ ಹೈ ಕ್ಯಾ? ಚಿಂತಾ ಮತ್ ಕೀಜಿಯೆ, ಇಸ್ ಹೆಲ್ಮೆಟ್ ಪರ್ ISI ಮಾರ್ಕ್ ಹೈ. ಔರ್ ಮುಝೆ ಕೈಸೆ ಪತಾ ಚಲೇಗಾ ಕಿ ಯೇ ಅಸಲಿ ಹೈ? BIS ಕೇರ್ ಆಪ್ ಸೇ ಜಹಾ ಆಪ್ಕೋ ಯೇ ಇಂಪಾರ್ಟೆಂಟ್ ಡೀಟೇಲ್ ಏಕ್ ಹಿ ಕ್ಲಿಕ್ ಮೇ ಮಿಲ್ ಜಾಯೇಗಿ. ಬನಿಯೇ ಜಾಗರೂಕ್ ಗ್ರಾಹಕ್ ಔರ್ ಕೋಯಿ ಭೀ ಪ್ರಾಡಕ್ಟ್ ಖರೀದನೆ ಸೇ ಪಹಲೇ ಉಸ್ಕಿ ಪ್ರಾಮಾಣಿಕ್ತಾ ಚೆಕ್ ಕರ್ನೆ ಕೇ ಲಿಯೇ ಆಜ್ ಹಿ ಡೌನ್ಲೋಡ್ ಕರೇ BIS ಕೇರ್ ಆಪ್. ಇದುವರೆಗೂ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮ ಕಿಸಾನ್ ವಾಣಿ ಕೃಷಿ ರಂಗ ಪ್ರಸಾರವಾಯಿತು. ಆಕಾಶವಾಣಿ ಹಾಸನ FM 102.2 MHz. ಚಿತ್ರಗೀತೆಗಳ ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಕೇಂದರ ಜೋಗಿ ಚಿತ್ರದ ಒಂದು ಗೀತೆಯನ್ನ. ಗಂಗೆ ಬಾರೆ ತುಂಗೆ ಬಾರೆ ಬಾರೆ ನೀರೇ ದಾಹತೀರೇ ಗಂಗೆ ಬಾರೆ ತುಂಗೆ ಬಾರೆ ಬಾರೆ ನೀರೇ ದಾಹತೀರೇ ಮಜ್ಜಿಗೆಗೆ ಇಲ್ಲಿ ನೂರು ಗೌಡರು ನಾ

ಬಾಯಿ ಬೈಗಳೆಲ್ಲವೂ ಬೆಂಕಿಗೆ ಬಡೋ ನೆತ್ತಿಗೆ ನಿಮ್ಮೆ ಮೀಸೆಗೆ ಹಾ